ನೋಡ್ತಾ ಇದೀವಿ. ನೀವು ಹಂದಿನ ವಿಶೇಷವಾಗಿ ಏನಕ್ಕೋಸ್ಕರ ಅಂತೀರಾ ಸರ್? ಮೊದಲನೇದಾಗಿ ನಾನು ಒಂದು ಸ್ಪಷ್ಟಪಡಿಸ್ತೇನೆ ರೈತ ಬಂಧುವರಿಗೆಲ್ಲ, ನಾವು ಫಸ್ಟ್ ಈಗ ಹಂದಿ ಸಾಕಾಣಿಕೆ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರತಕ್ಕಂಥದ್ದು ಈಗ ಚರಂಡಿಯಲ್ಲಿ ಅಲ್ಲಿ ಇಲ್ಲಿ ಓಡಾಡ್ತಕ್ಕಂಥ ಕಪ್ಪು ಹಂದಿಗಳು. ಆ ಹಂದಿಗಳ ಕುರಿತಾಗ ನಾನು ಇವತ್ತು ಮಾತಾಡ್ತಾ ಇಲ್ಲ. ನಮಗೆ ಮುಖ್ಯವಾಗಿ ಲಾಭದಾಯಕವಾದಂತಹ ಒಂದು ಹಂದಿ ಸಾಕಾಣಿಕೆ ಮಾಡಬೇಕು ಅಂತ ಹೇಳಿದ್ರೆ ಆ ಕಪ್ಪು ಹಂದಿಗಳ ಕುರಿತಾದಂಥದ್ದಲ್ಲ. ಸೊ ವಿದೇಶದಿಂದ ಬಂದಿರತಕ್ಕಂಥ ಒಂದು ಉತ್ತಮ ತಳಿಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ನಮ್ಮ ಹವಾಗುಣಕ್ಕೆ ಹೊಂದಿಕೆ ಆಗ್ತಕ್ಕಂತಹ ಮತ್ತು ಅತಿ ಹೆಚ್ಚು ಲಾಭವನ್ನು ನೀಡ್ತಕ್ಕಂಥ ಹಂದಿಗಳ ಫಾರಂ ಹಂದಿಗಳ ಕುರಿತಾಗಿಬಿಟ್ಟು ಈ ಒಂದು ದಿನವನ್ನು ಮಾತಾಡಲಿಕ್ಕೆ ಇಚ್ಛೆಪಡ್ತೇನೆ. ನಾವು ಬೇರೆ ಸಾಕಾಣಿಕೆ ಪದ್ಧತಿಗಳು ಕುರಿಗಳಾಗಿರ್ಬೋದು ಮೇಕೆ ಆಗಿರ್ಬೋದು ಅಥವಾ ಹೊಸ ಸಾಕಾಣಿಕೆ ಪದ್ಧತಿಗಳನ್ನು ಹೋಲ್ಕೆ ಮಾಡಿಕೊಂಡ್ರೆ ಈ ಹಂದಿ ಸಾಕಾಣಿಕೆಯಲ್ಲಿ ಅತಿ ಹೆಚ್ಚು ಲಾಭವನ್ನು ನಾವು ಪಡಿಬೋದು. ಯಾವ ರೀತಿ ಅಂತ ಹೇಳಿದ್ರೆ ಇದರಲ್ಲಿ ಮುಖ್ಯವಾಗಿ ನಾವು ಸಾಕ್ತಕ್ಕಂಥದ್ದು ಮಾಂಸದ ಉದ್ದೇಶದಿಂದ. ಸೊ ಈ ಮಾಂಸ ನಮ್ಮ ಪ್ರಪಂಚದಲ್ಲಿ ಇರ್ತಕ್ಕಂಥ ಶೇಕಡ 100% ಮಾಂಸಾಹಾರಿಗಳನ್ನ ನಾವು ತಗೊಂಡ್ರೆ ಅದರಲ್ಲಿ ಶೇಕಡ 45% ಮಾಂಸಾಹಾರಿಗಳು ಹಂದಿ ಮಾಂಸವನ್ನ ಸೇವನೆ ಮಾಡ್ತಾರೆ. ಅಂದ್ರೆ ಅಷ್ಟು ಜನಪ್ರಿಯವಾಗಿದೆ ನಮ್ಮ ದೇಶದಲ್ಲಿ. ಅಷ್ಟು ಜನಪ್ರಿಯವಾಗಿದ್ದರೂ ಕೂಡ ಐರೋಪ್ಯ ದೇಶಗಳಲ್ಲಿ ಇದು ಬಹಳ ಜನಪ್ರಿಯವಾಗಿದೆ. ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಮೊದಲನೇದಾಗಿ ಕಡಿಮೆ ಬೆಲೆಯಲ್ಲಿ ಸಿಗ್ತಕ್ಕಂಥ ಅತಿ ಉತ್ಕೃಷ್ಟವಾದ ಮಾಂಸ, ಅಂದ್ರೆ ಇದರಲ್ಲಿ ಎಲ್ಲಾ ರೀತಿಯಾದಂತಹ ಪೋಷಕಾಂಶಗಳು ಇದೆ. ಮತ್ತು ಇದರಲ್ಲಿ ನಾವು ಸಸಾರಜನಕ ಅಂತ ಏನ್ ಹೇಳ್ತೀವಿ, ನಮ್ಮ ದೇಹದ ಬೆಳವಣಿಗೆಗೆ ಬೇಕಾಗತಕ್ಕಂಥ ಸಸಾರಜನಕ ಅತಿ ಹೆಚ್ಚುವಾಗಿದೆ. ಮತ್ತೆ ಶಕ್ತಿ ಕೊಡ್ತಕ್ಕಂಥ ಕೊಬ್ಬಿನ ಅಂಶ ಜಾಸ್ತಿ ಇರೋದ್ರಿಂದ ಇದು ಅತ್ಯಂತ ಪಾಪುಲರ್ ಅಥವಾ ಏನು ಜನಪ್ರಿಯವಾಗಿಬಿಟ್ಟು ಎಲ್ಲ ವಿದೇಶಿಗಳಲ್ಲಿ ಮತ್ತು ಇದರಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ. ಈಗಿನ ದಿನಗಳಲ್ಲಿಯೂ ಕೂಡ ನಮ್ಮ ಭಾರತ ದೇಶದಲ್ಲಿ ಕಳೆದ ಒಂದು 2 ದಶಕಗಳಿಂದಲೂ ಕೂಡ ಈ ಹಂದಿ ಸೇವನೆ, ಹಂದಿ ಮಾಂಸದ ಸೇವನೆ ಅತ್ಯಂತ ಜನಪ್ರಿಯವಾಗ್ತಾ ಇದೆ. ಮಹತ್ವದ ಬಗ್ಗೆ ಹೇಳಿದ್ರೆ ಡಾಕ್ಟರ್, ಏನಕ್ಕೆ ಇದರದ್ದು ಲಾಭದ ಬಗ್ಗೆ ಹೇಳೋದಾದ್ರೆ ಹಂದಿ ಸಾಕಾಣಿಕೆ ಹೇಗೆ ಲಾಭದಾಯಕ ಅಂತ ಹೇಳ್ತೀರಿ? ಈಗ ನೋಡಿ, ನಾವು ಯಾವುದೇ ಒಂದು ಜಾನುವಾರು ಪದ್ಧತಿಗಳ ಇದು ಕುರಿ ಆಗಿರ್ಬೋದು ಅಥವಾ ಮೇಕೆ ಸಾಕಾಣಿಕೆ ಅಂತ ತಗೊಂಡ್ರೆ ನಾವು ವರ್ಷದಲ್ಲಿ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 1 ಕುರಿಯಿಂದ 1 ಅಥವಾ 2 ಮರಿಗಳನ್ನು ಪಡಿಬಹುದು. ಅದೇ ರೀತಿಯಾದಂತಹ ಮೇಕೆಗಳಲ್ಲಿ ಕೆಲವು ಟೈಮ್ 2 ಮರಿ ಆಗ್ತದೆ, ಕೆಲವು ಟೈಮ್ 3 ಮರಿ ಆಗ್ತದೆ. ಮ್ಯಾಕ್ಸಿಮಮ್ 1 ವರ್ಷದಲ್ಲಿ 1-2 ಕುರಿಗಳನ್ನು ಪಡಿಬಹುದು. ಹಸುಗಳಲ್ಲಿ ಕೂಡ ಕೇವಲ 1 ಮರಿಯನ್ನ ಅಥವಾ ಹಸುವಿಂದ 1 ಕರು ಮಾತ್ರ ಜನನವಂತದೆ. ಬಟ್ ಈ ನಾವು ಹಂದಿ ಸಾಕಾಣಿಕೆಯನ್ನು ನೋಡಿದಾಗ ಇದರಲ್ಲಿ ಒಂದು ಉತ್ತಮವಾದಂತಹ ಶೀಘ್ರ ಬೆಳವಣಿಗೆಯ ಗುಣಗಳಿದೆ ಅಂತ ಹೇಳಿದ್ರೆ, ನಾವು ಕೊಡ್ತಕ್ಕಂಥ ಆಹಾರದ ಮೇಲೆ ದಿನಕ್ಕೆ ಸರಿಸುಮಾರು 300-500 ಗ್ರಾಂ ತೂಕವನ್ನು ಹೆಚ್ಚಿಸ್ತಕ್ಕಂಥ ಸಾಮರ್ಥ್ಯ ಇದೆ. ಸೊ ಅದರ ಜೊತೆಗೆ ಇದು ಉತ್ತಮ ಆಹಾರ ಪರಿವರ್ತನಾ ಸಾಮರ್ಥ್ಯ ಅಂತ ನಾವೇನಂತ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ FCR ಅಂತ ಹೇಳ್ತೀವಿ. ಅಂದ್ರೆ ನಾವು ಎಷ್ಟು ಕೆಜಿ ಆಹಾರ ಕೊಟ್ಟರೆ ಅದನ್ನು ಮಾಂಸವಾಗಿ ಕನ್ವರ್ಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆದ ಸಾಮರ್ಥ್ಯ ಇದಕ್ಕೆ. ಸಪೋಸ್ ಇದಕ್ಕೆ 3 ಕೆಜಿ ನಾವು ಏನಾರ ಒಂದು ಆಹಾರ ಕೊಟ್ಟರೆ ಆ 3 ಕೆಜಿಯಿಂದ 1 ಕೆಜಿ ಉತ್ತಮವಾದಂತಹ ಸೇವಿಸತಕ್ಕಂಥ ಯೋಗ್ಯವಾದಂತಹ ಮಾಂಸವನ್ನ ಪರಿವರ್ತನೆ ಮಾಡತಕ್ಕಂಥ ಗುಣ ಇದೆ. ಸೊ ಅದು ಬಹಳ ಕೋಳಿಗಳ ನಂತರ ಈ ಹಂದಿಯಲ್ಲಿ ಬಹಳ ಉತ್ತಮವಾದ ಒಂದು ಸಾಮರ್ಥ್ಯವಿದೆ. ಮತ್ತೆ ಇದು ಪ್ರತಿ ಟೈಮ್ ಮರಿ ಹಾಕಿದಾಗ, ಇದು ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿದೆ 114-115 ದಿನ ಈ ರೀತಿ ಗರ್ಭಾವಸ್ಥೆ ಇದೆ. ಪ್ರತಿ ಟೈಮ್ ಮರಿ ಹಾಕಿದಾಗ 8-12 ಮರಿಗಳನ್ನು ಹಾಕ್ತದೆ. ಒಂದು ಟೈಮ್ಗೆ 8-12 ಮರಿಗಳನ್ನು ಹಾಕ್ತದೆ. ವರ್ಷಕ್ಕೆ ನಾವು 2 ಟೈಮ್ ಈ ಮರಿಗಳನ್ನ ಹಾಕ್ಸ್ಬೋದು ಅಥವಾ 1.5 ವರ್ಷದಲ್ಲಿ 2 ಟೈಮ್ ಇದು ಮರಿಯನ್ನು ಹಾಕ್ತದೆ. ಅಂದರೆ ಸರಾಸರಿಯಾಗಿ ನಮಗೆ ವರ್ಷಕ್ಕೆ ಸುಮಾರು 24 ಮರಿಗಳು ಕೇವಲ 1 ತಾಯಿ ಹಂದಿಯಿಂದ ದೊರಕ್ತದೆ. ಸೊ ಬೇರೆಯವ್ರು ನೋಡಿದ್ರೆ ಅವನ 1 ಅಥವಾ 2 ಪಡೆಯಬಹುದು. ಮತ್ತೆ ಇದರಲ್ಲಿ ಸುಮಾರು 24 ಅಂದ್ರೆ ಸಾಮಾನ್ಯ ಅವರೇಜ್ ಅಂತ ತಗೊಂಡ್ರು ಕೂಡ ಒಂದು 20 ಮರಿಗಳನ್ನು ಸುಲಭವಾಗಿ ನಾವು ಪಡೆಯಬಹುದು. ಮತ್ತೆ ಇನ್ನೊಂದು ಮುಖ್ಯ ಅಂಶ ಅಂದ್ರೆ ಈ ಕುರಿ ಅಥವಾ ಮತ್ತೆ ಮೇಕೆಗಳಲ್ಲಿ ನಾವು ಒಂದು ಕುರಿಯನ್ನ ನಮ್ಮ ಮಾಂಸದ ಉದ್ದೇಶದಿಂದ ಕಡಿದಾಗ ಅದರಲ್ಲಿ ಮಾಂಸವ ಯೋಗ್ಯವಾದಂತ ಮಾಂಸ ನಮಗೆ ಸಿಗ್ತಕ್ಕಂಥದ್ದು ಸಾಮಾನ್ಯವಾಗಿ 45-50 ಕೆಜಿ ಸಿಗುತ್ತೆ. ಸಪೋಸ್ ಒಂದು ಕುರಿ 100 ಕೆಜಿ ಇತ್ತು ಅಂತ ಹೇಳಿದ್ರೆ ಅದರಿಂದ ಕೇವಲ 40-45 ಕೆಜಿ ಸಿಗುತ್ತೆ. ಆದರೆ ಈ ಹಂದಿಗಳಲ್ಲಿ ಅದು ಡ್ರೆಸ್ಸಿಂಗ್ ಪರ್ಸೆಂಟೇಜ್ ಅಂತ ಕರಿತೇವೆ ವೈಜ್ಞಾನಿಕವಾಗಿ, ಅದು ಸುಮಾರು 70-75% ಅಂದ್ರೆ 100 ಕೆಜಿ ಇತ್ತು ಅಂದ್ರೆ ಸುಮಾರು ನಮಗೆ 70-75% ಯೋಗ್ಯವಾದ ಮಾಂಸ ಸಿಗುತ್ತೆ. ಜೊತೆಗೆ ಇನ್ನು ಉಳಿದ ಭಾಗಗಳಲ್ಲಿ ನಾವು ಬೋನ್ ಇರುತ್ತೆ ಅಥವಾ ಕೊಬ್ಬು ಇರುತ್ತೆ ಅದನ್ನು ಕೂಡ ನಾವು ಬೇರೆ ಬೇರೆ ಉದ್ದೇಶಗಳು ಕೂಡ ನಾವು ಬಳಸ್ಕೋಬಹುದು. ಮತ್ತೆ ಅಧಿಕ ಸಂತಾನ ಉತ್ಪಾದಕ ಸಾಮರ್ಥ್ಯ ಹೊಂದಿದೆ, ಅಂದ್ರೆ ಇದು ಬೇದೆಗೆ ಬೇಗ ಬರ್ತದೆ. ಸುಮಾರು ಹುಟ್ಟಿದ ಮರಿ ಸುಮಾರ 8-9 ತಿಂಗಳು ತಲುಪಿದ ವರ್ಷದೊಳಗೆ ಬೆದೆಗೆ ಬಂದ್ಬಿಡ್ತದೆ. ನಂತರ ನಾವು ಆ ಟೈಮಿಗೆ ಬೆದೆಗೆ ಬಂದಂತ ಒಂದು 9 ತಿಂಗಳು ಅಥವಾ 10 ತಿಂಗಳಲ್ಲಿ ಅದನ್ನ ಕ್ರಾಸ್ ಮಾಡಲಿಕ್ಕೆ ಬಿಟ್ಟಿದ್ರು ಕೂಡ 1.5 ವರ್ಷದೊಳಗೆ ಫಸ್ಟ್ ಮರಿಯನ್ನ ಆಗ್ತಕ್ಕಂಥ ಸಾಮರ್ಥ್ಯನ ಇದು ಬಂದ್ಬಿಟ್ಟಿರುತ್ತೆ. ಆದ್ರಿಂದ ಶೀಘ್ರ ಬೆಳವಣಿಗೆ ಇದೆ, ಶೀಘ್ರ ಸಂತಾನೋತ್ಪತ್ತಿ ಸಾಮರ್ಥ್ಯ ಇದೆ, ಮತ್ತು ಈಗೀಗ ಎಲ್ಲಾ ಕಡೆ ಇದರ ಹೆಚ್ಚಿನ ಬೇಡಿಕೆ ಇರೋದ್ರಿಂದ ಈ ಒಂದು ಹಂದಿ ಸಾಕಾಣಿಕೆ ಅತ್ಯಂತ ಲಾಭದಾಯಕವಾಗಿರ್ತದೆ. ಸರ್, ಅವಾಗಲೇ ಹೇಳಿದ್ರಿ, ನಾನು ಹೇಳ್ತಾ ಇರೋದು ರೋಡಲ್ಲಿರ್ತಕ್ಕಂತಹ ಹಂದಿಗಳ ಬಗ್ಗೆ ಅಲ್ಲ, ಈ ಹಂದಿಗಳು ಬೇರೆನೆ ಅಂತ ಹೇಳಿದ್ರೆ, ಅಂದ್ರೆ ಈಗ ಸಾಕ್ತಕ್ಕಂಥವ್ರು ಈ ತಳಿಗಳ ಆಯ್ಕೆ ಮಾಡ್ಕೋಬೇಕು ಅಂದ್ರೆ ಯಾವ ರೀತಿಯಾದ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು, ಯಾವ ರೀತಿ ಇರಬೇಕು ಅಂತ ಹೇಳ್ತೀರಿ? ಮುಖ್ಯವಾಗಿ ನಾವೀಗ ಯಾವುದೇ ಒಂದು ಪಶುಪಾಲನಾ ಪದ್ಧತಿ ತಗೊಂಡಾಗ ತಳಿಗಳ ಆಯ್ಕೆ ಬಹಳ ಮುಖ್ಯವಾಗಿರ್ತದೆ. ಸೊ ನಮ್ಮ ಇರ್ತಕ್ಕಂಥ ಪ್ರದೇಶಕ್ಕೆ ನಮ್ಮ ಹವಾಗಹಣಗಳಕ್ಕೆ ಒಪ್ಪಿಗೆ ಹಾಕಿರ್ತಕ್ಕಂಥ ತಳಿಗಳಾಗಿರ್ಬೇಕು ಮತ್ತು ನಮ್ಮ ವಾತಾವರಣಕ್ಕೆ ಸೂಕ್ತವಾಗಿ ಅವು ಅಡ್ಜಸ್ಟ್ ಆಗಬೇಕು. ಸುಮ್ಮನೆ ಯಾವುದೋ ಒಂದು ವಿದೇಶಿ ತಳಿ ತಂದ್ಬಿಟ್ಟು ನಮ್ದು ಏರಿಯಾಗೆ ಅಡ್ಜಸ್ಟ್ ಆಗಿರೋದ್ರೆ ಅದರಿಂದ ಲಾಸ್ ಜಾಸ್ತಿ ಆಗ್ತದೆ. ಆದ್ರಿಂದ ತಳಿಗಳ ಆಯ್ಕೆ ಬಹಳವಾಗಿದೆ. ಮುಖ್ಯವಾಗಿ ಎರಡು ರೀತಿಯಾದ ವಿಂಗಡಣೆ ಮಾಡಬಹುದು, ಸ್ಥಳೀಯ ತಳಿಗಳು ಅಥವಾ ನಮ್ಮಲ್ಲಿ ಏನು ಸಿಗ್ತದೆ ಆ ಸ್ಥಳೀಯ ತಳಿಗಳಾಗಿರ್ಬೋದು, ನಂತರ ವಿದೇಶದಿಂದ ಅಥವಾ ಬೇರೆ ಬೇರೆ ರಾಜ್ಯಗಳಿಂದ ತಂದಿರ್ತಕ್ಕಂಥ ತಳಿಗಳು. ಬಟ್ ಈ ಹಂದಿ ಸಾಕಾಣಿಕೆಗಳಲ್ಲಿ ನಮ್ಮ ಲಾಭದಾಯಕ ಮಾಡಬೇಕು ಅಂದ್ರೆ ಈ ಸ್ಥಳೀಯ ತಳಿಗಳು ಅಷ್ಟೊಂದು ಉಪಯೋಗಕ್ಕೆ ಬರೋದಿಲ್ಲ. ಆದ್ರಿಂದ ಏನ್ ಮಾಡ್ತಾ ಇದಾರೆ ಅಂದ್ರೆ ವಿದೇಶದಿಂದ ಬಂದಿರತಕ್ಕಂಥ ಕೆಲವು ತಳಿಗಳನ್ನ ತಂದ್ಬಿಟ್ಟು ಅವನ್ನ ನಮ್ಮ ತಳಿಗಳ ಜೊತೆಗೆ ಮಿಶ್ರ ತಳಿಗಳಾಗಿ ಪರಿವರ್ತನೆ ಮಾಡಿಬಿಟ್ಟು ಅದನ್ನ ಬೆಳವಣಿಗೆ ಮಾಡ್ತಕ್ಕಂಥದ್ದು ಅಥವಾ ವಿದೇಶಿ ತಳಿಗಳನ್ನೇ ಕೂಡ ತಂದು ಸಾಕ್ತಕ್ಕಂಥ ಪದ್ಧತಿ ಕೂಡ ನಮ್ಮಲ್ಲಿ ಇದೆ. ಸೊ ಆದ್ರಿಂದ ಏನಾಗುತ್ತೆ ಅಂದ್ರೆ ಈ ತಳಿಗಳಲ್ಲಿ ಮುಖ್ಯವಾಗಿ ನಮ್ಮ ಕರ್ನಾಟಕದ ಭಾಗಕ್ಕೆ ಎಸ್ಪೆಷಲಿ ನಮ್ಮ ಮಲೆನಾಡು ಭಾಗಕ್ಕೆ ಅಂತ ತಿಳ್ಕೊಂಡ್ರು ಕೂಡ ಯಾರ್ಕ್ಷೈರ್ ಅಂತ ಒಂದು ಉತ್ತಮ ಒಂದು ತಳಿ ಇದೆ. ಅದರ ಜೊತೆಗೆ ನಾವು ಡ್ಯೂರಾಕ್ ಅಂತ ಒಂದು ತಳಿಗಳನ್ನು ಕೂಡ ಸಾಕ್ಬೋದು, ಜೊತೆಗೆ ಲ್ಯಾಂಡ್ರೇಸ್ ಅಂತಕ್ಕಂಥ ಒಂದು ತಳಿಯನ್ನು ಕೂಡ ಇದೆ. ಅದೇ ರೀತಿಯಾಗಿ ಕೆಲವರು ಏನಾಗ್ತದೆ ಅಂದ್ರೆ ಕೆಲವು ಜಾತ್ರೆ ಹರಿದಿನಗಳಲ್ಲಿ ಅವರು ಸ್ಥಳೀಯವಾಗಿ ಸಿಗ್ತಕ್ಕಂಥ ಹಂದಿಗಳನ್ನೇ ಪ್ರಿಫರ್ ಮಾಡ್ತಕ್ಕಂಥ ಕೆಲವು ಸಂದರ್ಭಗಳು ಬರ್ತದೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಸೊ ಕೆಲವು ನಮ್ಮ ಪಕ್ಕದ ಗೋವಾ ರಾಜ್ಯದಲ್ಲಿ ಕೆಲವು ನಮ್ಮ ಸ್ಥಳೀಯ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅದ ಗೊಂಡಾ ಗೋವಾ ಅಂತ ಕಳೀತೀವಿ ನಾವು. ಆ ತಳಿಗಳನ್ನು ಕೂಡ ಸಾಕ್ಬಹುದು. ಬಟ್ ಅದರಿಂದ ಅಷ್ಟೊಂದು ಲಾಭದಾಯಕ ಅಲ್ಲ, ವಿದೇಶಿ ತಳಿಗಳನ್ನು ಹೋಲಿಸ್ಕೊಂಡ್ರೆ ಅಷ್ಟೊಂದು ಲಾಭದಾಯಕ ಅಲ್ಲ. ಮುಖ್ಯವಾಗಿ ಯಾವುದೇ ಯಾವಾಗಲೂ ಕೂಡ ನಾವು ತಳಿಗಳ ಆಯ್ಕೆ ಮಾಡ್ಬೇಕಾದ್ರೆ ಏನ್ ನೆನ್ಪಿಟ್ಕೋಬೇಕು ಅಂತಂದ್ರೆ, ಮೊದಲನೇದಾಗಿ ನಮ್ಮ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿರ್ಬೇಕು, ಮತ್ತೆ ಸುಲಭವಾಗಿ ಸಿಗ್ತಕ್ಕಂಥದ್ದಾಗಿರ್ಬೇಕು. ಯಾವುದೇ ಒಂದು ದೂರದ ಪ್ರದೇಶಕ್ಕೆ ಹೋಗಿ ತಂದು ಅದನ್ನ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗೋದ್ರಿಂದ ಸ್ಥಳೀಯವಾಗಿ ನಿಮಗೆ ಬೇಗ ಸಿಗ್ತಕ್ಕಂಥದ್ದಾಗಿರ್ಬೇಕು ಮತ್ತು ನಮ್ಮ ವಾತಾವರಣಕ್ಕೆ ಅಡ್ಜಸ್ಟ್ ಆಗಬೇಕು ಮತ್ತು ನಮ್ಮ ಸ್ಥಳೀಯವಾಗಿ ಸಿಗ್ತಕ್ಕಂಥ ಆಹಾರ ಪದಾರ್ಥಗಳಿಗೆ ಹೊಂದ್ಕೊಂಡು ಬೆಳವಣಿಗೆಯನ್ನು ಮಾಡ್ತಕ್ಕಂಥ ಶಕ್ತಿ ಇರಬೇಕು. ಮತ್ತು ಇನ್ನೊಂದು ಮುಖ್ಯವಾಗಿ ವಿಷಯ ಅಂತ ಹೇಳಿದ್ರೆ ರೋಗ ನಿರೋಧಕ ಶಕ್ತಿ. ಸೊ ಜಾನುವಾರುಗಳಿಗೆ ಕಾಮನ್ ಆಗಿ ನಾವು ಶುಚಿತ್ವವನ್ನು ಮೇಂಟೈನ್ ಮಾಡಲಿಲ್ಲ ಅಂದ್ರೆ ರೋಗ ಬರ್ತಕ್ಕಂಥ ಸಾಮಾನ್ಯ ಸಮಸ್ಯೆ. ಆದ್ದರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತಕ್ಕಂಥ ನಾವು ತಳಿಗಳನ್ನು ತಂದು ಸಾಕಿದ್ರೆ ಕೂಡ ಸೊ ಅದು ರೋಗದಿಂದ ಬಾಧೆ ಆಗ್ತಕ್ಕಂಥ ಸಮಸ್ಯೆ ತಪ್ಪುತ್ತೆ, ಅದರಿಂದ ನಿಮಗೆ ಲಾಭ ಕೂಡ ಜಾಸ್ತಿ ಬರ್ತದೆ. ವಿದೇಶಿ ತಳಿಗೂ ಸ್ಥಳೀಯ ತಳಿಗೂ ಇರ್ತಕ್ಕಂಥ ವ್ಯತ್ಯಾಸದ ಬಗ್ಗೆ ಏನ್ ಹೇಳ್ತೀರಿ? ಇದು ಬಹಳ ಮುಖ್ಯವಾದ ಕ್ವಶನ್. ಈಗ ನಾವೇನಾಗುತ್ತೆ ಅಂದ್ರೆ ನಾವು ನೋಡಿದೀವಿ ಬೀದಿಗಳಲ್ಲೆಲ್ಲ ಅಡ್ಡಾಡ ತಳಿಗಳು ಸಾಮಾನ್ಯವಾಗಿ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಅವು 50 ಒಂದು ಪೂರ್ಣ ಬೆಳೆದಿದೆ ಅಂತ ಅನ್ಕೊಂಡ್ರು ಕೂಡ 80 kg ಮುಟ್ಟಕ್ಕೆ ಬಹಳ ಕಷ್ಟಪಡುತ್ತೆ. ಅಂದ್ರೆ ಯಾಕೆ ಅಂತ ಹೇಳಿದ್ರೆ ಅವನ ಜೀವನ ಶ್ರೇಣಿನೇ ಆಗಿದೆ. ಯಾಕೆಂದ್ರೆ ಅವು 24 ಓಡಾಡೋದ್ರಿಂದ ಅದರ ಶಕ್ತಿ ಮ್ಯಾಕ್ಸಿಮಮ್ ಅದರಲ್ಲೇ ಕೂಡ ಪೋಲಾಗ್ತದೆ ಮತ್ತು ಅದು ದೇಹದ ಬೆಳವಣಿಗೆಗೆ ಅಷ್ಟೊಂದು ಇರೋದಿಲ್ಲ. ಆದ್ರೆ ವಿದೇಶಿ ತಳಿಗಳಲ್ಲಿ ಒಂದು ಪ್ರೌಢಾವಸ್ಥೆಗೆ ಬಂದಿರತಕ್ಕಂಥ ನಾವು ಯಾರ್ಕ್ಷೈರ್ ಅನ್ನೇ ತಗೊಂಡು ಕೊಡೋಕ ಇದರಿಂದ ಪ್ರೌಢಾವಸ್ಥೆಗೆ ಬಂದಿರತಕ್ಕಂಥ ಸುಮಾರು 250-300 kg ತನಕ ತೂಗ್ತದೆ. ಸೊ ಅದು ಇಂಪಾರ್ಟೆಂಟ್. ಜೊತೆಗೆ ಏನಾಗುತ್ತೆ ಅಂತಂದ್ರೆ ಮರಿಗಳನ್ನು ಹಾಕಿದ ಹೇಳಿದ್ನಲ್ಲ, ಪ್ರತಿ ಟೈಮ್ ಹಾಕಿದಾಗ 8-12 ಮರಿಗಳಾಗ್ತದೆ. ಬಟ್ ನಮ್ಮ ಸ್ಥಳೀಯ ತಳಿಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಅವು 6-8 ಹಾಕಿದ್ರು ಕೂಡ ಸೊ ಅದರಲ್ಲಿ ಬದುಕಿ ಬರ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಅಂದ್ರೆ 2-3 ಬದುಕಿ ಬರುತ್ತದೆ. ಬಟ್ ಆದ್ರೆ ಈ ವಿದೇಶಿ ತಳಿಗಳಲ್ಲಿ ಈ ಎಲ್ಲ ಸಮಸ್ಯೆಗಳು ಇರೋದಿಲ್ಲ ಮತ್ತು ಆಹಾರಕ್ಕನ್ನು ಅಷ್ಟು ಸಾಮರ್ಥ್ಯವನ್ನು ಕೂಡ ನಮ್ಮ ವಿದೇಶಿ ತಳಿಗಳಲ್ಲಿ ಅತಿ ಹೆಚ್ಚಾಗಿದೆ. ಆದ್ರಿಂದ ನಾವು ಆದಷ್ಟು ವಿದೇಶಿ ತಳಿಗಳು ಅಥವಾ ಮಿಶ್ರ ತಳಿಗಳನ್ನ ಈ ಒಂದು ಹಂದಿ ಉದ್ಯಮಕ್ಕೆ ಉಪಯೋಗಿಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಸ್ಥಳೀಯ ತಳಿಗಳಲ್ಲಿ ಬದುಕುಳಿಯೋದು ಕಡಿಮೆ ಅಂತ ಹೇಳಿದ್ರೆ ಏನಕ್ಕೋಸ್ಕರ ಅಂತ? ಯಾಕೆಂದ್ರೆ ಅವು ಬೆಳೆಯತಕ್ಕಂಥ ರೀತಿಯಲ್ಲಿ ನಾವು ನೋಡೇ ಇರ್ತೀವಿ, 24 ಅವು ಬೀದಿಗಳಲ್ಲಿ ಅಡ್ಡಾಡ್ತಾ ಇರ್ತವೆ. ಅದೇ ರೀತಿ ಅದರಿಂದ ಅವಕ್ಕೆ ಪ್ರಿಡೇಟರ್ಸ್ ಅಂತ ಏನ್ ಹೇಳ್ತೀವಿ ಅಥವಾ ಅದಕ್ಕೆ ಜೀವಕ್ಕೆ ಅಷ್ಟೊಂದು ಬೆಲೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾಯಿಗಳು ಅಥವಾ ಇನ್ನಿತರಗಳು ಮರಿಗಳು ಹುಟ್ಟಿದ ತಕ್ಷಣ ಅವು ತಿಂದು ಸಾಯಿಸ್ತಕ್ಕಂಥ ಸಮಸ್ಯೆ ಜಾಸ್ತಿ ಇದೆ. ಮತ್ತೆ ಇನ್ನೊಂದು ಪಾರ್ಟ್ ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ಮಾಂಸದ ಉತ್ಪಾದನೆ ನೋಡಿದಾಗ ಅಲ್ಲಿ ಶುಚಿತ್ವಕ್ಕೆ ಬಹಳ ಬೆಲೆ ಕೊಡ್ತೀವಿ. ಬಟ್ ಆದ್ರಿಂದ ಈ ಸ್ಥಳೀಯ ತಳಿಗಳು ಮ್ಯಾಕ್ಸಿಮಮ್ ಅವು ಎಲ್ಲ ಕಲುಷಿತವಾದಂತಹ ವಾತಾವರಣದಲ್ಲಿ ಇರ್ತವೆ ಮತ್ತು ಅದರಿಂದ ಕಾಯಿಲೆಗಳು ಬರ್ತಕ್ಕಂಥ ಸಮಸ್ಯೆಗಳು ಕೂಡ ಜಾಸ್ತಿ. ಆ ಮಾಂಸವನ್ನು ತಿಂದಿದ ಕೆಲವು ಬ್ರೈನ್ ಮೆದುಳಿಗೆ ಸಂಬಂಧಪಟ್ಟ ಕಾಯಿಲೆಗಳು ಮನುಷ್ಯನಿಗೆ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಒಂದು ಶುಚಿತ್ವದ ಕುರಿತಾಗ್ಬಿಟ್ಟು ಒಂದು ಮಹತ್ವ ಇರೋದ್ರಿಂದ ಈ ಸ್ಥಳೀಯ ತಳಿಗಳು ಅಷ್ಟೊಂದು ಯಶಸ್ವಿ ಆಗಿಲ್ಲ. ಈ ಹಂದಿ ಸಾಕೋದು ಅಂದ್ರೆ ಸಾಮಾನ್ಯ ಅಲ್ಲ ಅಂತ ಹೇಳಿದ್ರಿ ಸರ್. ಅದ್ರ ಪ್ರಕಾರವಾಗಿ ಹೇಳೋದಾದ್ರೆ ಹಂದಿ ಸಾಕಲಿಕ್ಕೆ ವಸತಿ ನಿರ್ಮಾಣ ಅದರ ಒಂದು ನಿರ್ವಹಣೆ ಯಾವ ರೀತಿ ಇರಬೇಕು ಅಂತೀರಿ? ನನಗೆ ಮುಖ್ಯವಾಗಿ ವಸತಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದಾಗ ನಾವು ವಿದೇಶಿ ತಳಿಗಳು ಅಥವಾ ಮಿಶ್ರ ತಳಿಗಳು ನಮ್ಮ ತಲೆಯಲ್ಲಿರಬೇಕು. ಸೊ ಮುಖ್ಯವಾಗಿ ನಮಗೆ ವಸತಿ ಯಾರಿಗೆ ಬೇಕು, ಮಳೆಯಿಂದ ರಕ್ಷಣೆ ನೀಡಲಿಕ್ಕೆ, ಗಾಳಿಯಿಂದ ರಕ್ಷಣೆ ನೀಡಲಿಕ್ಕೆ, ಮತ್ತು ಸೂರ್ಯನ ಪ್ರಕಾಶತೆಯಿಂದ ರಕ್ಷಣೆ ನೀಡಲಿಕ್ಕೆ ಬಹಳ ಅವಶ್ಯಕವಾಗಿದೆ. ಯಾವುದೇ ಒಂದು ಜಾನುವಾರು ಪದ್ಧತಿಗಳಲ್ಲಿ ವಸತಿಗೆ ನಾವು ಅಷ್ಟೊಂದು ಬಂಡವಾಳನ ಹೂಡ್ತಕ್ಕಂಥದ್ದು ಸಲ್ಲ. ಯಾಕೆ ಅಂತ ಹೇಳಿದ್ರೆ ಸ್ಥಳೀಯವಾಗಿ ಸಿಗ್ತಕ್ಕಂಥ ಸಂಪನ್ಮೂಲಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ನಿಮಗೆ ಏನಾಗಿರ್ಬೋದು, ಸ್ಥಳೀಯವಾಗಿ ಯಾವುದೇ ರೀತಿಯಂಥ ಕಂಬಿಗಳಾಗಿರ್ಬೋದು ಅಥವಾ ಮರದ ದಿಂಬಿಗಳಾಗಿರ್ಬೋದು, ಅವುಗಳನ್ನು ಉಪಯೋಗಿಸ್ಕೊಂಡು ಕಡಿಮೆ ಖರ್ಚಿನಲ್ಲಿ ವಸತಿ ನಿರ್ಮಿಸ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಅದರ ಜೊತೆಗೆ ಈ ಯಾವಾಗಲೂ ವಸತಿ ನಿರ್ಮಿಸಬೇಕಾದ್ರೆ ಮುಖ್ಯವಾದಂತಹ ವಿಷಯಗಳ ನೆನಪಿನಲ್ಲಿ ಇಟ್ಬೇಕಾಗಿರೋದು ಅಂತ ಹೇಳಿದ್ರೆ, ಮನುಷ್ಯನ ವಸತಿ ಪ್ರದೇಶದಿಂದ ಸುಮಾರು 15 ಮೀಟರ್ ಅಂತರ ಕಾಯ್ದುಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಕೆಲವು ರೋಗಗಳು ಮನುಷ್ಯನಿಂದ ಪ್ರಾಣಿಗೆ, ಪ್ರಾಣಿಯಿಂದ ಮನುಷ್ಯನಿಗೆ ಬರ್ತಕ್ಕಂತ ಚಾನ್ಸಸ್ ಇದೆ. ಸೊ ಆದ್ರಿಂದ ಆದಷ್ಟು ಸ್ವಲ್ಪ ಡಿಸ್ಟೆನ್ಸ್ ಅನ್ನ ನಮ್ಮ ಮನುಷ್ಯ ವಸತಿಯಿಂದ ದೂರ ಇರ್ತಕ್ಕಂಥದ್ದು ಬಹಳ ಒಳ್ಳೇದು. ಮತ್ತು ಎತ್ತರವಾದ ಪ್ರದೇಶದಲ್ಲಿ ಯೂಸ್ಲಿ ವಸತಿಯನ್ನು ನಿರ್ಮಿಸಬೇಕು. ಎತ್ತರವಾದ ಪ್ರದೇಶದಲ್ಲಿ ಯಾಕೆ ನಿರ್ಮಿಸಬೇಕು ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಸೊ ನಾವು ಯಾವುದೇ ರೀತಿ ತೊಳೆದಿರ್ತಕ್ಕಂಥದ್ದು ಅಥವಾ ಕ್ಲೀನ್ ಮಾಡಿರ್ತಕ್ಕಂಥದ್ದು ನೀರು ಸರಾಗವಾಗಿ ಹರಿದೋಗ್ತಕ್ಕಂಥದ್ದು, ಅದರಿಂದ ಯಾವುದೇ ರೀತಿಯಾದಂಥ ನೀರು ನಿಲ್ಲುವಿಕೆಯನ್ನು ತಡೆಗಟ್ಟಬಹುದು. ಸೊ ಯಾವಾಗಲೂ ಡ್ರೈ ಅಂದರೆ ಒಣ ವಾತಾವರಣವನ್ನು ನಾವು ಕೊಟ್ಟಿಗೆಯಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ. ಮತ್ತು ಯಾವಾಗಲೂ ಸ್ಥಳ ಸಮತಟ್ಟಾಗಿರಬೇಕು. ಮತ್ತು ಉದ್ದನೆಯ ಭಾಗ ನಾವೇನು ಹೇಳ್ತೀವಿ ಅಂದರೆ ಶೆಡ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಪೂರ್ವ ಪಶ್ಚಿಮ ಅಭಿಮುಖವಾಗಿ ನಾವು ಶೆಡ್ಡನ್ನು ಅಥವಾ ವಸತಿನ ಕಟ್ಟಬೇಕು ಅಂತ ಹೇಳ್ತೀವಿ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಸೂರ್ಯನ ಕಿರಣವು ಸರಾಗವಾಗಿ ಆ ಶೆಡ್ಡಿನ ಒಳಗೆ ಪ್ರವೇಶ ಮಾಡ್ತದೆ. ಅದರಿಂದ ಏನಾಗುತ್ತೆ, ತಕ್ಷಣ ಏನೇ ತೇವಾಂಶವಿದ್ರೂ ಕೂಡ ಒಣಗ್ತದೆ. ಮತ್ತು ವೆಂಟಿಲೇಷನ್ ಅಥವಾ ಗಾಳಿಯ ಮೂವ್ಮೆಂಟ್ ನೋಡಿಕೊಂಡು ಕೂಡ ನಾವು ಪೂರ್ವ ಪಶ್ಚಿಮವಾಗಿ ನಿರ್ಮಿಸಿದಾಗ ಗಾಳಿಯ ಒಂದು ಡೈರೆಕ್ಷನ್ ಅಂತ ಏನು ಹೇಳ್ತೀವಲ್ಲ, ಸರಾಗವಾಗಿ ಗಾಳಿ ಹರಿತದೆ. ಮತ್ತು ಗಾಳಿ ಬೆಳಕು ಸಾಕಷ್ಟು ಇರಬೇಕು. ಮತ್ತು ಕಡಿಮೆ ಖರ್ಚಿನಲ್ಲಿ ಮಾಡಬೇಕು. ಮತ್ತು ಇಂಪಾರ್ಟೆಂಟ್, ಯಾವುದೇ ಒಂದು ಪಾಲನೆ ಪದ್ಧತಿಗಳಲ್ಲಿ ಶುಚಿತ್ವಕ್ಕೆ ಬಹಳ ಮಹತ್ವ ಕೊಡಬೇಕು. ನೀವು ಶುಚಿತ್ವವನ್ನು ಮೇಂಟೈನ್ ಮಾಡಲಿಲ್ಲ ಅಂದರೆ ಹಲವಾರು ರೋಗ ರುಜಿನಗಳು ಬರುತ್ತೆ. ಸೊ ರೋಗ ರುಜಿನಗಳು ಬಂತು ಅಂದರೆ ನ್ಯಾಚುರಲ್ ಟ್ರೀಟ್ಮೆಂಟಿಗೆ ಕಾಸ್ಟ್ಲಿ ಸಿಕ್ಕಾಬಿಟ್ಟು ದುಡ್ಡಾಗುತ್ತೆ. ಸೊ ನ್ಯಾಚುರಲಿ ನೀವು ಏನಾಗುತ್ತೆ ಅಂತಂದರೆ ಅಲ್ಲಿ ಬರ್ತಕ್ಕಂಥ ಲಾಭದ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ. ಅಥವಾ ರೋಗದಿಂದನೇ ಕೂಡ ಎಷ್ಟೋ ಮರಿಗಳು ಅಥವಾ ಹಂದಿಗಳು ಪ್ರವಾಸಕ್ಕೆ ಬಂದಿರತಕ್ಕಂಥ ಹಂದಿಗಳು ಸಾಯತಕ್ಕಂಥ ಸಮಸ್ಯೆಯೂ ಕೂಡ ಇರ್ತದೆ. ಆದ್ದರಿಂದ ಈ ಒಂದು ಮುಖ್ಯವಾದಂತಹ ಅಂಶಗಳ ಗಮನ ಇಟ್ಕೋಬೇಕು. ಮತ್ತು ಇನ್ನೊಂದು ಮುಖ್ಯ ಅಂಶ ಅಂತ ಹೇಳಿದ್ರೆ, ಈ ವಸತಿಯಲ್ಲಿ ಈ ಮರಿಗಳಿಗೆ ಕೂಡ ಕೆಲವೊಂದು ಸಪರೇಟ್ ಪ್ಲೇಸಸ್ ಅಂತ ಏನ್ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ದೇಹದ ತೂಕನೇ ಕೂಡ 250-300 kg ಇರ್ತದೆ. ಸೊ ಅವು ಮರಿ ಹಾಕಿದಾಗ 8-10 ಇರ್ತದೆ. ಈ ಏನಾಗುತ್ತೆ ಅಂದ್ರೆ ಕೆಲವು ಟೈಮ್ದಲ್ಲಿ ಹಂದಿಗಳಲ್ಲಿ ಒಂದು ಸಾಮಾನ್ಯ ಸಮಸ್ಯೆ ಅಂತ ಹೇಳಿದ್ರೆ, ಹಂದಿ ತಾಯಿ ಹಂದಿ ಮರಿಗಳ ಮೇಲೆ ಬಿದ್ದುಬಿಟ್ಟು ಮರಿಗಳು ಸಾಯ್ತಕ್ಕಂಥ ಸಮಸ್ಯೆ ಬಹಳವಾಗಿದೆ. ಆದ್ರಿಂದ ಒಂದು ಪ್ರತ್ಯೇಕವಾದ ಒಂದು ಗಾರ್ಡ್ ರೈಲ್ ಅಂತ ಹೇಳಿ ಒಂದು ಕಂಬಿ ರೀತಿಯಾದಂತಹ ಒಂದು ಸಲಕರಣೆ ಬರುತ್ತೆ. ಅದನ್ನು ಕೂಡ ವಸತಿಯಲ್ಲಿ ಅಳವಡಿಸಿಕೊಳ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಮತ್ತೆ ವಸತಿಯಲ್ಲಿ ಕೂಡ ನಾವು ಕೆಲವೊಂದು ಪಾರ್ಟಿಷನ್ ಅಥವಾ ಏನಾದ್ರು ಪ್ರತ್ಯೇಕ ವ್ಯವಸ್ಥೆಗಳನ್ನು ಮಾಡ್ಕೋಬೇಕಾಗುತ್ತೆ. ಸಪೋಸ್ ಈಗ ಗಂಡು ಹಂದಿ ಇರುತ್ತೆ, ಬೀಜದ ಹಂದಿ ಇರ್ತದೆ, ಅದನ್ನ ಒಂದು ಸಪರೇಟ್ ಪ್ಲೇಸ್ ಅಲ್ಲಿ ಅಂದ್ರೆ ಸಂತಾನೋತ್ಪತ್ತಿ ನಂತರದ ದಿನಗಳಲ್ಲಿ ಅದನ್ನ ಸಪರೇಟ್ ಪ್ಲೇಸ್ ಅಲ್ಲಿ ಇಡಬೇಕು. ಮತ್ತೆ ಗರ್ಭಾವಸ್ಥೆಯಲ್ಲಿ ಇರ್ತಕ್ಕಂಥ ಹಂದಿಗಳನ್ನ ಸ್ವಲ್ಪ ಸಪರೇಟ್ ಮಾಡಬೇಕಾಗತ್ತೆ. ಅಥವಾ ಮರಿಗಳು ಒಂದು ಹಾಲನ್ನು ಬಿಡಿಸಿದ ನಂತರ ಮರಿಗಳನ್ನು ಮಾಡ್ಲಿಕ್ಕೆ ಸಪರೇಟ್ ಆಗಿ ಮಾಡ್ಲಿಕ್ಕೆ ಹೋಗ್ತಾಯಿರ್ತದೆ. ಅದರಿಂದ ಯಾವುದೇ ರೈತರು ಕೂಡ ನೀವು ಮೊದಲು ಒಂದು ಯಾವುದೇ ರೀತಿ ಫಾರ್ಮ್ ಮಾಡೋದಕ್ಕಿಂತ ಮುಂಚೆ ಒಂದು ಉತ್ತಮವಾದ ವಸತಿ ವ್ಯವಸ್ಥೆಯನ್ನ ನೀವು ಸ್ಥಳೀಯವಾಗಿ ಪಶುವೈದ್ಯರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅಥವಾ ಮಹಾವಿದ್ಯಾಲಯದಲ್ಲಿರ್ತಕ್ಕಂಥ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಒಂದು ಪ್ಲಾನ್ ಅನ್ನು ಮಾಡಿಕೊಂಡು ನಂತರದಲ್ಲಿ ನೀವು ವಸತಿಯನ್ನು ನಿರ್ಮಿಸಬೇಕು ಅನ್ನೋದು ಕೂಡ ಬಹಳ ಮುಖ್ಯವಾಗಿರ್ತದೆ. ಉತ್ತಮವಾದ ವಸತಿ ಅಂದ್ರೆ ಎಷ್ಟು ಅಳತೆ ಇರಬೇಕು ಅಂತ ಹೇಳ್ತಿರೋದು? ಈ ಅಳತೆ ಇದು ಯಾವ ರೀತಿ ಮೇಲೆ ಇದ್ರ ಮೇಲೆ ನೀವು ಯಾವ ರೀತಿ ತಳಿಗಳನ್ನು ಆಯ್ಕೆ ಮಾಡ್ತೀರಾ ಅದ್ರ ಮೇಲೆ ಒಂದು ಡಿಪೆಂಡ್ ಆಗುತ್ತೆ. ಮತ್ತು ನಂಬರ್ಸ್ ಎಷ್ಟು ನಂಬರ್ ಸ್ಟಾರ್ಟ್ ಮಾಡ್ತೀರಿ? ಯೂಸ್ಲಿ ನಾವು ಯಾವುದೇ ರೀತಿಯಾದಂತ ರೈತರಿಗೆ ಅಡ್ವೈಸ್ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ 2+10 ಅಂತ ಹೇಳ್ತೀವಿ. ಅಂದ್ರೆ 2 ಗಂಡು ಮರಿಗಳು ಮತ್ತು 10 ಹೆಣ್ಣು ಮರಿಗಳನ್ನ ಒಂದು ಘಟಕ ಅಂತ ಹೇಳ್ಬಿಟ್ಟು ನಾವು ಇದ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಅದನ್ನ ನೀವು ಮಾಡ್ಬೇಕಾದ್ರೆ ಈ ರೀತಿಯಾದಂತಹ ಇದರಲ್ಲೂ ಕೂಡ 2-3 ವ್ಯವಸ್ಥೆಗಳಿದೆ. ಬಟ್ ನೀವು ಒಂದು ವಸತಿ ಬೇಕು ಅಂತ ಹೇಳಿದ್ರೆ ಅರೌಂಡ್ 30-20 30x20 ಏರಿಯಾದಲ್ಲಿ ಈ ಒಂದು 10+2 ಮರಿಗಳನ್ನ ಸಾಕ್ಬೋದು. ಅಪ್ ಟು ಯಾವಾಗಂದ್ರೆ 6 ತನಕ ಸಾಕ್ಬೋದು. ನಂತರದಲ್ಲಿ ಅದು ದೊಡ್ಡದಾದ ಸೂಕ್ತ ವ್ಯವಸ್ಥೆಯನ್ನು ಕೂಡ ಮಾಡ್ಕೋಬೇಕಾಗ್ತದೆ. ಖರ್ಚಿನ ಬಗ್ಗೆ ಹೇಳೋದ್ರೆ ಅದೇ ವಸತಿಯಲ್ಲಿ ನಾನು ಹೇಳಿದಾಗೆ ಸ್ಥಳೀಯವಾಗಿ ಉಪಯೋಗಿಸ್ಕೊಂಡ್ಬಿಟ್ಟು ನೀವು ತಯಾರು ಮಾಡಿದ್ರೆ ಕೂಡ ಕಾಸ್ಟ್ ಕಮ್ಮಿ ಆಗ್ತದೆ. ನಂತರದಲ್ಲಿ ನೀವು ಲಾರ್ಜ್ ಸ್ಕೇಲ್ ಅಂದ್ರೆ ಸಪೋಸ್ ನೀವು 100-300-300 ಗಟ್ಟಲೆ ಮಾಡಬೇಕು ಅಂದ್ರೆ ಅವಾಗ ನೀವು ಕಮರ್ಷಿಯಲೈಸ್ಡ್ ಫಾರ್ಮಿಂಗ್ ಸಿಸ್ಟಮ್ ಅಲ್ಲಿ ಮಾಡಬೇಕಾದ್ರೆ ಸೊ ಉತ್ತಮವಾದಂತಹ ಕಚ್ಚಾ ಕಟ್ಟಡಗಳನ್ನು ನಿರ್ಮಿಸ್ತಕ್ಕಂಥದ್ದು ಕೂಡ ಬಹಳ ಮುಖ್ಯವಾಗ್ತದೆ. ಆದ್ರಿಂದ ನೀವು ಯಾವ ಪ್ರಮಾಣದಲ್ಲಿ ಮಾಡ್ತೀರಾ ಅದ್ರ ಮೇಲೆ ವಸತಿ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಮತ್ತೆ ನಾನು ರೈತರಲ್ಲಿ ಒಂದು ಗಮನ ತರಿಸ್ಬೇಕಾಗುತ್ತೆ ಅಂದ್ರೆ ಯಾವುದೇ ಒಂದು ಪಾಲನೆ ಪದ್ಧತಿಗಳಲ್ಲೂ ಮೊದಲು ಕಮ್ಮಿ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿ. ನೀವೊಂದು ವರ್ಷ ಮಾಡಿದ ನಂತರ ನಿಮಗೊಂದು ಕಾನ್ಫಿಡೆನ್ಸ್ ಬಂದರೆ, ಕಾನ್ಫಿಡೆನ್ಸ್ ಬಂದ ನಂತರ ನೀವು ವಿಸ್ತರಣೆಯನ್ನು ಕೂಡ ಮಾಡ್ಕೋಬಹುದು. ಆ ರೀತಿಯಾಗಿ ವಿಸ್ತರಣೆ ಮಾಡಿದಾಗ ಆ ತಕ್ಕಾಗಿ ವಸತಿ ವ್ಯವಸ್ಥೆಗಳನ್ನು ಕೂಡ ನೀವು ಕಲ್ಪಿಸ್ಕೋಬೇಕಾಗ್ತದೆ. ಖರ್ಚಿನ ಬಗ್ಗೆ ಅಷ್ಟು ನಿಖರವಾಗಿ ಹೇಳಕ್ಕಾಗಲ್ಲ ಸರ್. ಅದು ತಳಿಗಳ ಮೇಲೆ ಆಗ್ತದೆ ಮತ್ತು ಎಷ್ಟು ನಂಬರ್ಸ್ ಮೇಲೆ ಆಗ್ತದೆ ಅದ್ರ ಮೇಲೆ. ನಾನು 2-10 ಘಟಕ ಅಂತ ಏನು ಹೇಳಿದಲ್ಲ, ಇದನ್ನ ಸುಮಾರು ನೀವು ಸ್ಟಾರ್ಟಿಂಗು ಒಂದು ಮರಿಗಳಿಗೆ 3,000 ಆಗ್ತದೆ, 2-3,000 ಆಗ್ತದೆ. ಈ ರೀತಿಯಾಗಿ ತಗೊಂಡ್ರೆ ಒಂದು ಘಟಕವನ್ನು ಸ್ಟಾರ್ಟ್ ಮಾಡ್ಲಿಕ್ಕೆ ಸುಮಾರು ನಿಮ್ಗೆ 2 ಲಕ್ಷ ಮಿನಿಮಮ್ ಖರ್ಚಾದ್ರೂ ಬೇಕಾಗ್ತದೆ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂತ ಏನು ಕರಿತೀವಲ್ಲ ಅಥವಾ ಬಂಡವಾಳ ಅಂತ ಏನು ಕರಿತೀವಲ್ಲ ಅಷ್ಟು ಬೇಕಾಗುತ್ತೆ ಮಿನಿಮಮ್. ತದನಂತರದಲ್ಲಿ ಹಂದಿಗಳಿಗೆ ಆಹಾರ ಅಂತ ಬೇಕು, ಆ ಆಹಾರದ ಯಾವ ರೀತಿ ನೀಡಬೇಕು ಅದ್ರ ಬಗ್ಗೆ? ಆಹಾರ ಬಹಳ ಇಂಪಾರ್ಟೆಂಟ್ ಅಥವಾ ಮುಖ್ಯವಾದಂತಹ ಒಂದು ಅಂಶ. ಯಾಕೆ ಅಂತ ಹೇಳಿದ್ರೆ ನೀವು ಯಾವುದೇ ಜಾನುವಾರು ಪದ್ಧತಿಗಳನ್ನು ತಗೊಂಡ್ರು ಕೂಡ ಸುಮಾರು ಅದರಲ್ಲಿ 100 ರೂಪಾಯಿ ಖರ್ಚಾಗ್ತದೆ ಅಂತ ಹೇಳಿದ್ರೆ ಅದರಲ್ಲಿ ಸುಮಾರು 70-80 ರೂಪಾಯಿ ನಾವು ಆಹಾರಕ್ಕೆ ಖರ್ಚು ಮಾಡಬೇಕಾಗತ್ತೆ. ಸೊ ಆದ್ರಿಂದ ಇದರಲ್ಲಿ ನಾವು ಬಹಳ ವೈಜ್ಞಾನಿಕವಾಗಿ ಮತ್ತು ಸ್ಥಳೀಯವಾಗಿ ನಿಮಗೆ ಸಿಗ್ತಕ್ಕಂತ ಆಹಾರ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಒಂದು ಸಮತೋಲನ ಆಹಾರವನ್ನು ಮಾಡತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಸೊ ಇದರಲ್ಲಿ ನೀವೇನಾದ್ರೂ ಎಡವಿದ್ರಿ ಅಂದ್ರೆ ನಿಮ್ಮ ಲಾಭಾಂಶದಲ್ಲಿ ಇಳಿಕೆ ಕಟ್ಟಿಟ್ಟಬುತ್ತೆ. ಆದ್ದರಿಂದ ಆಹಾರ ನಿರ್ವಹಣೆ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಸೊ ನಾವೀಗ ಹಂದಿಗಳ ಆಹಾರ ನಿರ್ವಹಣೆ ಕುರಿತು ಮಾತಾಡಬೇಕು ಅಂತ ಹೇಳಿದ್ರೆ, ಸೊ ಇದರಲ್ಲಿ ಎರಡು ರೀತಿ ಅಂತ ಇದೆ. ಒಂದು ಏನ್ ಮಾಡಬಹುದು ಅಂತ ಹೇಳಿದ್ರೆ, ಒಂದು ಪದ್ಧತಿಯಲ್ಲಿ ನೀವೇನ್ ಮಾಡಬಹುದು ಅಂತ ಹೇಳಿದ್ರೆ, ಸೊ ಸ್ಥಳೀಯವಾಗಿ ನಿಮ್ಮಲ್ಲಿ ಹೋಟೆಲ್ಗಳಿರ್ಬೋದು ಅಥವಾ ಹಾಸ್ಟೆಲ್ಗಳಿರ್ಬೋದು ಅಥವಾ ಮದುವೆ ಛತ್ರಗಳಿರ್ಬೋದು, ಇಲ್ಲಿ ಉಳಿಕೆಯಾದಂತಹ ಆಹಾರವನ್ನ ನಾವು ಹಂದಿಗಳಿಗೆ ಉಪಯೋಗಿಸ್ಕೋಬಹುದು. ಇದು ಒಂದು. ಅದರ ಜೊತೆಗೆ ನೀವೇನ್ ಮಾಡಬಹುದು ಅಂದ್ರೆ, ಸ್ಥಳೀಯವಾಗಿರ್ತಕ್ಕಂಥ APMC ತರಕಾರಿ ಮಂಡಿಗಳಾಗಿರ್ಬೋದು ಅಥವಾ ಹಣ್ಣಿನ ಮಂಡಿಗಳಾಗಿರ್ಬೋದು ಅಥವಾ ಸೊಪ್ಪು ಮತ್ತು ಇನ್ನಿತರ ಮಂಡಿಗಳಾಗಿರ್ಬೋದು, ಅಲ್ಲಿ ಸಿಗ್ತಕ್ಕಂತ ಆ ವೇಸ್ಟ್ ಅಂದ್ರೆ ವೇಸ್ಟ್ ಅಂದ್ರೆ ಅಟ್ಲೀಸ್ಟ್ ತಿನ್ನಲು ಯೋಗ್ಯವಾಗಿರ್ತಕ್ಕಂಥ ವೇಸ್ಟ್ ಪದಾರ್ಥಗಳನ್ನು ತಂದ್ಬಿಟ್ಟು ಅವನ್ನು ಕೂಡ ಹಂದಿಗಳಿಗೆ ಉಪಯೋಗಿಸ್ಕೋಬಹುದು. ಇದರ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ಈ ಹಂದಿಗಳಲ್ಲಿ ನಾನೇನು ಆಹಾರ ಪರಿವರ್ತನಾ ಸಾಮರ್ಥ್ಯ ಅಂತ ಏನು ಹೇಳಿದ್ನಲ್ಲ, ಅದು ಬಹಳ ಉತ್ತಮವಾಗಿರೋದ್ರಿಂದ ಈ ಯಾವುದೇ ರೀತಿಯಾದಂತಹ ಹುಳಿಕೆಯಾದಂತಹ ಆಹಾರ ಪದಾರ್ಥಗಳನ್ನ ಇದು ಅತ್ಯಂತ ಉತ್ಕೃಷ್ಟವಾದ ಮಾಂಸಕ್ಕೆ ಕನ್ವರ್ಟ್ ಮಾಡ್ತಕ್ಕಂಥ ಗುಣ ಇರೋದ್ರಿಂದ ಇದು ಅತ್ಯಂತ ಲಾಭದಾಯಕವಾಗ್ತದೆ. ಸೊ ನಾವೇನ್ ಮಾಡಬಹುದು ಅಂದ್ರೆ, ಇವೆಲ್ಲ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು 50% ಆಹಾರಕ್ಕೆ ತಗಲುತಕ್ಕಂಥ ವೆಚ್ಚವನ್ನ ಕಮ್ಮಿ ಮಾಡಬಹುದು. ಯಾಕೆಂದ್ರೆ ಇವೆಲ್ಲ ನಮಗೆ ಉಚಿತವಾಗಿ ಅಥವಾ ಫ್ರೀಯಾಗಿ ಸಿಗ್ತಕ್ಕಂಥ ಪದಾರ್ಥಗಳು, ಇವನ್ನ ಉಪಯೋಗಿಸ್ಕೊಂಡ್ಬಿಟ್ಟು ಸುಮಾರು ನೀವು ಶೇಕಡ 50% ಆಹಾರದ ಅಗತ್ಯತೆಯನ್ನು ಪೂರೈಸ್ಕೋಬಹುದು. ಇನ್ನು ಮಿಕ್ಕಂತ 50% ಅಲ್ಲಿ ನೀವು ಸಮತೋಲನ ಆಹಾರ ಅಂತ ಹೇಳಿದ್ರೆ, ಸಮತೋಲನ ಆಹಾರ ಅಂತ ಹೇಳಿದ್ರೆ ದೇಹದ ಎಲ್ಲಾ ಬೆಳವಣಿಗೆಗಳಿಗೂ ಕೂಡ ಬೇಕಾದಂತಹ ಆಹಾರ, ಇದರಲ್ಲಿ ಪ್ರೋಟೀನ್ ಅಂಶ ಆಗಿರ್ಬೋದು, ಫ್ಯಾಟ್ ಅಂಶ ಆಗಿರ್ಬೋದು, ಫೈಬರ್ ಅಂಶ ಆಗಿರ್ಬೋದು, ಎಲ್ಲಾ ರೀತಿಯಂತ ಇರ್ತಕ್ಕಂಥ ಆಹಾರವನ್ನ ನೀವು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಅಥವಾ ಕಮರ್ಷಿಯಲಿ ಅವೈಲೇಬಲ್ ಇದೆ ಅಥವಾ ನೀವೇ ಸ್ಥಳೀಯವಾಗಿ ಸಿಗ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಮಾಡ್ಬೋದು. ಸೊ ಇದರಲ್ಲಿ ಆಹಾರದಲ್ಲಿ ಮುಖ್ಯವಾಗಿ ನಾವೇನ್ ಮಾಡ್ತೇವೆ, ಇದರಲ್ಲಿ ಎಲ್ಲಾ ರೀತಿಯಾದ ಅಂಶಗಳಿರ್ಬೇಕು. ಒಂದು ಸಸಾರಜನಕ ಅಂತ ಹೇಳ್ತೀವಿ, ಮತ್ತೆ ಶಕ್ತಿ ಕೊಡ್ತಕ್ಕಂಥದ್ದು, ಶಕ್ತಿ ಕೊಡ್ತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿದೆ, ಮೆಕ್ಕೆಜೋಳ ಆಗಿರ್ಬೋದು ಅಥವಾ ನಮ್ಮ ಭತ್ತದ ಇದು ಪುಡಿ ಆಗಿರ್ಬೋದು ಅಥವಾ ಅಕ್ಕಿ ಪುಡಿ ಅಕ್ಕಿ ತೌಡು ಸಿಗ್ತದೆ. ಸೊ ಈ ರೀತಿಯಾದಂತಹ ಪದಾರ್ಥಗಳನ್ನ ನೀವು ಉಪಯೋಗಿಸ್ಕೋಬಹುದು. ಅದರ ಜೊತೆಗೆ ಈ ಪ್ರೋಟೀನ್ ಅಂದ್ರೆ ಪ್ರೋಟೀನ್ ನಮಗೆ ದೇಹದ ಬೆಳವಣಿಗೆ ಬೇಕು, ಇದಕ್ಕೆ ಶೇಂಗಾ ಹಿಂಡಿ ಆಗಿರ್ಬೋದು, ಸೂರ್ಯಕಾಂತಿ ಹಿಂಡಿ ಆಗಿರ್ಬೋದು, ಅತ್ತಿ ಹಿಂಡಿ ಆಗಿರ್ಬೋದು, ಈ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಸುಮಾರು 16-28% ಪ್ರೋಟೀನ್ ಪರ್ಸೆಂಟ್ ಇರತಕ್ಕಂತಹ ಒಂದು, ಜೊತೆ ಜೊತೆಗೆ ಫ್ಯಾಟ್ ಕೂಡ ನಮ್ಮ ದೇಹದ ಬೆಳವಣಿಗೆಗೆ ಅವಶ್ಯಕತೆ. ಸೊ ಇದನ್ನು ಕೂಡ ಇರ್ತಕ್ಕಂಥದ್ದು, ಜೊತೆ ಜೊತೆಗೆ ಮಿನರಲ್ಸ್ ಅಂತ ಏನ್ ಕರಿತೀವಲ್ಲ, ಇದು ದೇಹದ ಅಭಿವೃದ್ಧಿಗೆ ಅಥವಾ ನಮ್ಮ ಮಾಂಸಖಂಡಗಳು ಬೋನ್ಗಳ ಬೆಳವಣಿಗೆಗೆ ಬೇಕಾಗ್ತದೆ. ಸೊ ಮಿನರಲ್ಸ್ ಮತ್ತು ವೈಟಮಿನ್ಸ್ ಅಂತ ಹೇಳ್ಕೊಳ್ತೀವಿ, ಇವೆಲ್ಲ ಸಂಪೂರ್ಣವಾಗಿ ಇರ್ತಕ್ಕಂಥವನ್ನ ಸೇರಿಸ್ಕೊಂಡ್ಬಿಟ್ಟು ನಾವು ಒಂದು ಉತ್ತಮವಾದಂತಹ ಸಮತೋಲನ ಆಹಾರವನ್ನ ಪ್ರಿಪೇರ್ ಮಾಡಬೇಕು. ಮತ್ತೆ ಡಿಫ್ರೆಂಟ್ ಅಥವಾ ಬೇರೆ ಬೇರೆ ಹಂತಗಳಲ್ಲಿ ಮರಿಗಳಲ್ಲಿ ಸಪೋಸ್ ಹಾಲನ್ನು ಬಿಟ್ಟಿರ್ತಕ್ಕಂಥ ಮರಿಗಳಲ್ಲಿ ಎಷ್ಟು ಕೊಡಬೇಕು, ಮತ್ತೆ ನಂತರದಲ್ಲಿ ಪ್ರೌಢಾವಸ್ಥೆಗೆ ಬಂದಿರತಕ್ಕಂಥ ಹಂದಿಗಳಲ್ಲಿ ಎಷ್ಟು ಕೊಡಬೇಕು, ಪ್ರೌಢಾವಸ್ಥೆ ತಲುಪಿದಿರ್ತಕ್ಕಂಥ ಹಂದಿಗಳಲ್ಲಿ ಎಷ್ಟು ಕೊಡಬೇಕು, ಅಥವಾ ಗರ್ಭ ಕಟ್ಟಿರ್ತಕ್ಕಂಥ ಹಂದಿಗಳಿಗೆ ಯಾವ ರೀತಿ ಆಹಾರವನ್ನು ಕೊಡಬೇಕು, ಇದು ಕೂಡ ವೈಜ್ಞಾನಿಕವಾಗಿ ನಾವು ಕೊಡಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ, ಈಗ ಸಪೋಸ್ ಗರ್ಭಾವಸ್ಥೆಯಲ್ಲಿ ಇರ್ತಕ್ಕಂಥ ಹಂದಿಗಳಿಗೆ ನಾವು ಪ್ರೋಟೀನ್ ಅಂಶ ಇರ್ತಕ್ಕಂಥದ್ದು ಜಾಸ್ತಿ ಕೊಡಬೇಕು, ಯಾಕೆಂತ ಹೇಳಿದ್ರೆ ಅದರೊಳಗೆ ಜೊತೆಗೆ ಇನ್ನೊಂದು ಮರಿಗಳು ಕೂಡ ಡೆವಲಪ್ ಆಗ್ತಾ ಇರ್ತದೆ. ಆದ್ರಿಂದ ಸೊ ಸ್ಥಳೀಯವಾಗಿ ನೀವು ಆಹಾರವನ್ನ ಈ ರೀತಿ ಪ್ರಿಪೇರ್ ಮಾಡೋಕ್ಕಿಂತ ಮುಂಚೆ ಸ್ಥಳೀಯವಾಗಿರ್ತಕ್ಕಂಥ ಪಶುವೈದ್ಯರನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಅವ್ರು ನಿಮ್ಗೆ ಒಂದು ಫೀಡ್ ಫಾರ್ಮುಲಾ ಅಂತ ಹೇಳ್ಬಿಟ್ಟು ಬರ್ಕೊಡ್ತಾರೆ. ಅಂದ್ರೆ ನಿಮ್ಮಲ್ಲಿ ಏನೇನು ಸಿಗುತ್ತೆ ಅಂತ ಲೋಕಲ್ ಅವೈಲೇಬಲ್ ಇವುಗಳನ್ನು ಹೇಳಿದ್ರೆ ಅವ್ರ ಅಕಾರ್ಡಿಂಗ್ಲಿ ನಿಮ್ಗೆ ಒಂದು ಸ್ಥಳೀಯವಾಗಿ ಒಂದು ಫಾರ್ಮುಲಾವನ್ನು ಮಾಡ್ಕೊಡ್ತಾರೆ. ಆ ರೀತಿಯಾಗಿಂತ ಫೀಡ್ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಕೇವಲ ನಾವು ಹಾಸ್ಟೆಲ್ ವೇಸ್ಟ್ ಅಥವಾ ಹೋಟೆಲ್ ವೇಸ್ಟ್ ಮೇಲೆ ಡಿಪೆಂಡ್ ಆದ್ರೂ ಕೂಡ ನಮಗೆ ಅಷ್ಟೊಂದು ಬೆಳವಣಿಗೆ ಸಿಗುದಿಲ್ಲ. ಅದರಿಂದ ಸಮತೋಲನ ಆಹಾರ ಜೊತೆ ಜೊತೆಗೆ ಈ ಹಾಸ್ಟೆಲ್ ಅಥವಾ ಹೋಟೆಲ್ ವೇಸ್ಟ್ ಅನ್ನು ಕೂಡ ನಾವು ಉಪಯೋಗಿಸ್ಕೋಬಹುದಾಗಿದೆ. ಜೊತೆಗೆ ಹಂದಿಗಳ ಸಂತಾನೋತ್ಪತ್ತಿ ಬಗ್ಗೆ ಹೇಳೋದು ಯಾವ ರೀತಿ ಆಗುತ್ತೆ ಅಂತ ಹೇಳ್ತೀರಿ? ಸೊ ಹಂದಿಗಳ ಸಂತಾನೋತ್ಪತ್ತಿ ನಾನು ಹೇಳ್ದಂಗೆ ಇದರ ಗರ್ಭಾವಸ್ಥೆ ಸುಮಾರು 112-114 ದಿನಗಳು. ಸೊ ಯೂಸ್ವಲಿ ಏನಾಗುತ್ತೆ, ಮರಿ ಹುಟ್ಟಿದ ನಂತರ ಸುಮಾರು 6-8 ತಿಂಗಳಲ್ಲಿ ಇದು ಬೆದೆಗೆ ಬಂದ್ಬಿಡುತ್ತೆ. ಸೊ ಫಸ್ಟ್ ಬೆದೆ ಬಂದ ತಕ್ಷಣ ನೀವು ಕ್ರಾಸ್ ಮಾಡ್ತಕ್ಕಂಥದ್ದು ಒಳ್ಳೇದು. ಅಟ್ಲೀಸ್ಟ್ ಬೆದೆಗೆ ಬಂದು ಒಂದೆರಡು ಅಥವಾ ಮೂರು ಬೆದೆಗಳನ್ನ ಬಿಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಆ ಒಂದು ಟೈಮಲ್ಲಿ ಗರ್ಭ ಕ್ಲೀನ್ ಆಗಿ ಡೆವಲಪ್ ಆಗ್ತದೆ, ಅಂದ್ರೆ ನಾವೇನ್ ಗರ್ಭಕೋಶ ಅಂತ ಏನ್ ಕರಿತೀವಲ್ಲ ಅದು ಪೂರ್ಣ ಪ್ರಮಾಣದಲ್ಲಿ ಡೆವಲಪ್ ಆಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸೊ ಒಂದು 2-3 ಬೆದೆಗಳನ್ನ ತಪ್ಪಿಸಿದ ನಂತರ ನೀವು ಅದನ್ನ ಕ್ರಾಸ್ ಮಾಡಬೇಕಾಗತ್ತೆ. ಈ ಬೆದೆ ದಿನ ಯೂಸ್ವಲಿ 2-3 ದಿನ ಬೆದೆ ಇರ್ತದೆ. ಸೊ ನೀವೆಲ್ಲ ಹಸುಗಳಲ್ಲಿ ನೋಡಿರ್ತೀರ, ಬೆದೆ ಬಂದಾಗ ಯಾವ ರೀತಿ ಹರಚ್ಕೊಳ್ಳುತ್ತೆ, ಅದೇ ರೀತಿಯಾದಂತಹ ಕೆಲವು ಸಿಂಪ್ಟಮ್ಸ್ ಕೂಡ ಈ ಹಂದಿಗಳಲ್ಲಿ ಇರ್ತದೆ. ಹರ್ಚ್ಕೊಳ್ತಕ್ಕಂಥದ್ದು, ಬಹಳ ಸೌಂಡ್ ಮಾಡ್ತಕ್ಕಂಥದ್ದು ಅಥವಾ ಆಕ್ಟಿವ್ ಆಗಿ ಓಡಾಡ್ತಾ ಇರ್ತದೆ, ಕೆಲವು ಟೈಮ್ ಜಾಸ್ತಿ ಯೂರಿನೇಷನ್ ಮಾಡ್ತಾ ಇರತ್ತೆ. ಈ ಎಲ್ಲ ಸಿಂಪ್ಟಮ್ಸ್ ಬಂದಾಗ ನೀವು ಅದೊಂದು ಮತ್ತೆ ಹಿಂದಿನ ಕೆಂಪು ಸ್ರವವನ್ನು ಸ್ರವಿಸ್ತಾ ಇರ್ತದೆ. ಸೊ ಈ ಎಲ್ಲ ಸಿಂಪ್ಟಮ್ಸ್ ಬಂದಾಗ ನೀವೇನ್ ಮಾಡ್ಬೇಕಾಗತ್ತೆ, ಆ 2-3 ದಿನ ಆ ಬೆದೆ ಹಂತದಲ್ಲಿ 2ನೇ ದಿನ ನೀವು ಕ್ರಾಸ್ ಮಾಡಿಸ್ತಕ್ಕಂಥದ್ದು, ಗಂಡು ಒಂದು ಜೊತೆಗೆ ಕ್ರಾಸ್ ಮಾಡಿಸ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಸೊ ಯೂಸ್ವಲಿ ನಾವೇನ್ ಹೇಳ್ತೀವಿ ಅಂದ್ರೆ 2ನೇ ದಿನದಲ್ಲಿ ಮೊದಲನೇ ಮಾರ್ನಿಂಗ್ ಒಂದು ದಿನ ಮತ್ತೆ 3ನೇ ದಿನ ಮಾರ್ನಿಂಗ್ ಒಂದು, 2 ಟೈಮ್ ಕ್ರಾಸ್ ಮಾಡ್ತಕ್ಕಂಥದ್ದು ಬಹಳ ಯೋಗ್ಯವಾಗಿರ್ತದೆ. ಸೊ ನೀವು ಈ ಕ್ರಾಸ್ ಮಾಡಿಸಿದರೆ ನಂತರ 112 ರಿಂದ 114 ದಿನಗಳ ನಂತರ ಅದು ಮರಿಗಳನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮರಿ ಹಾಕೋಕ್ಕಿಂತ ಮುಂಚೆ ನಾವುಗೆಲ್ಲ ಗೊತ್ತಿರಾಗಿ ಮಲೆ ತೊಟ್ಟುಗಳು ಗಾತ್ರದಲ್ಲಿ ದಪ್ಪ ಆಗ್ತದೆ, ಮತ್ತೆ ಹಂದಿಯ ಗಾತ್ರದಲ್ಲೂ ಕೂಡ ದಪ್ಪ ಆಗ್ತದೆ. ಸೊ ಮಲೆ ತೊಟ್ಟಿನಲ್ಲಿ ಹಾಲಿನ ಸ್ರವಿಸುವಿಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವೆಲ್ಲ ನೀವು ನೆಕ್ಸ್ಟ್ ಇದು ಮರಿಗಳನ್ನ ಹಾಕ್ಲಿಕ್ಕೆ ಇಂಡಿಕೇಶನ್. ನಂತರ ಮರಿಗಳನ್ನ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸುಮಾರು 3-4 ಗಂಟೆಯಲ್ಲಿ ಎಲ್ಲಾ ಮರಿಗಳನ್ನು ಹಾಕುವ ಸಾಮರ್ಥ್ಯ ಈ ಹಂದಿಗಳಲ್ಲಿರುತ್ತೆ. ಆದ್ರಿಂದ ಸುಮಾರು ಮೊದಲನೇ ಮರಿ ಹಾಕಿದ ನಂತರ 3-4 ಗಂಟೆಗಳು ಎಲ್ಲಾ ಮರಿಗಳನ್ನು ಹಾಕ್ತಾರೆ. ಆದ್ರೂ ಕೂಡ ಹಾಕ್ಲಿಲ್ಲ ಅಥವಾ ಇನ್ನು ಮರಿಗಳಿದೆ ಒಳಗೆ ಅಂತ ಹೇಳ್ಬಿಟ್ಟು ನಿಮ್ಗೆ ಏನೇನೋ ಅನ್ಸಿದ್ರೆ, ಸೊ ಸ್ಥಳೀಯವಾಗಿ ನೀವು ಪಶುವೈದ್ಯರ ತಕ್ಷಣವನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಸಂತಾನೋತ್ಪತ್ತಿ ಆದ ನಂತರ ಮರಿಗಳು, ಆ ಮರಿಗಳ ಪಾಲನೆ ಹಾಗೂ ಪೋಷಣೆ ಯಾವ ರೀತಿ ಇರಬೇಕು ಅಂತೀರಿ? ಸೊ ಮರಿಗಳು ಹೇಳಿದಂಗೆ 8-12 ಮರಿಗಳು, ಕೆಲವು ನಮ್ಮ ಫಾರ್ಮ್ ನಲ್ಲಿ ಸುಮಾರು 16 ಮರಿಗಳು ಹಾಕಿರ್ತಕ್ಕಂಥ ಉದಾಹರಣೆಗಳು ಕೂಡ ಇದೆ. ಸೊ ಮರಿಗಳು ಹಾಕಿದ ತಕ್ಷಣ, ಸೊ ಇದು ನ್ಯಾಚುರಲಿ ಇನ್ಸ್ಟಿಂಕ್ಟ್ ಅಂತ ಹೇಳ್ತೀವಿ, ಅಥವಾ ಸ್ವಾಭಾವಿಕವಾಗಿ ಆ ತಾಯಿ ಅಂದಿ ತಮ್ಮ ಮರಿಗಳನ್ನ ನೋಡ್ಕೊಳ್ತಕ್ಕ ಸಾಮರ್ಥ್ಯ ಹೊಂದಿರುತ್ತೆ. ಆದರೆ ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ, ಮೊದಲ ಬಾರಿಗೆ ಮರಿ ಹಾಕಿರ್ತಕ್ಕಂಥ ತಾಯಿ ಅಂದಿಗಳು ಕೆಲವು ಟೈಮ್ ಮರಿಗಳನ್ನ ನೆಗ್ಲೆಕ್ಟ್ ಮಾಡ್ತಕ್ಕಂಥ ಅವಕಾಶಗಳು ಜಾಸ್ತಿ ಇರುತ್ತೆ. ಸೊ ಇಮಿಡಿಯೇಟ್ಲಿ ಮರಿಗಳು ಹಾಕಿದ ತಕ್ಷಣ ಅದರ ಮೂಗಿನ ಮತ್ತು ಮೂಗಿನ ಸುತ್ತ ಎಲ್ಲ ಲೋಳೆ ರೀತಿಯಾದಂತಹ ಪದಾರ್ಥ ಇರುತ್ತೆ, ಆದಷ್ಟು ಅದನ್ನ ಲೋಳೆ ರೀತಿಯಾದಂತಹ ಪದಾರ್ಥವನ್ನು ಒಣ ಬಟ್ಟೆಯಲ್ಲಿ ಒರೆಸ್ತಕ್ಕಂಥದ್ದು ಇಂಪಾರ್ಟೆಂಟ್. ಇದು 2 ಅಥವಾ 3 ಮರಿಗಳು ಮೂರು ಟೈಮ್ ಮರಿ ಹಾಕಿರ್ತಕ್ಕಂಥ ತಾಯಿ ತನ್ನಷ್ಟಕ್ಕೆ ತಾನೇ ಅದನ್ನ ನೆಕ್ ಬಿಟ್ಟು ಅದನ್ನೆಲ್ಲ ನಿವಾರಣೆ ಮಾಡಿಕೊಳ್ಳುತ್ತೆ. ಬಟ್ ಮೊದಲನೇ ಬಾರಿಗೆ ಮರಿ ಹಾಕಿರ್ತಕ್ಕಂಥದ್ದು ಈ ರೀತಿಯ ಸಮಸ್ಯೆ ಇದ್ದಾಗ ನಾವು ಒಣ ಬಟ್ಟೆಯನ್ನು ತಗೊಂಡ್ಬಿಟ್ಟು ಕ್ಲೀನ್ ಆಗಿ ಅದನ್ನ ಒರೆಸ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಜೊತೆಗೆ ನಾವು ಒಕ್ಕಳ ಬಳ್ಳಿ ಅಂತ ಏನ್ ಹೇಳ್ತೀವಲ್ಲ, ಅದು ನ್ಯಾಚುರಲ್ ಆಗಿ ಕಟ್ಟಾಗಿರುತ್ತೆ, ತಾಯಿಯಿಂದ ನ್ಯಾಚುರಲ್ ಕಟ್ ಆಗಿರುತ್ತೆ. ಕೆಲವು ಟೈಮ್ ಕಟ್ ಆಗಿದ್ದೇ ಇರಿದ್ರೆ ಕೂಡ ಆ ಒಕ್ಕಳ ಬಳ್ಳಿಯನ್ನ ನಾವು ಜಸ್ಟ್ ಒಂದು 1/4 ಇಂಚ್ ಬಿಟ್ಬಿಟ್ಟು ಕಟ್ ಮಾಡಿಬಿಟ್ಟು ದಾರದಿಂದ ಅದನ್ನ ಕಟ್ಟಿ ಒಂದು ಟಿಂಕ್ಚರ್ ಅಯೋಡಿನ್ ದ್ರಾವಣದಲ್ಲಿ ಅದನ್ನ ಹದ್ದುಬಿಟ್ಟು ಇಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಜೊತೆಗೆ ಸೊ ಮುಖ್ಯವಾಗಿ ಗಿಣ್ಣು ಹಾಲು ಅಥವಾ ಏನ್ ಪ್ರಥಮವಾಗಿ ತಾಯಿಯಿಂದ ಬರ್ತಕ್ಕಂಥ ಹಾಲನ್ನ ಮರಿ ಹುಟ್ಟಿದ 1/4 ಗಂಟೆ ಒಳಗೆ ಕೊಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಕೊಡ್ತಕ್ಕಂಥದ್ದು ಅಂದ್ಮೇಲೆ ತನ್ನಷ್ಟಕ್ಕೆ ತಾನೇ ಅದು ಮನೆ ತಟ್ಟುಗಳನ್ನು ಉಳ್ಕೊಂಡ್ಬಿಟ್ಟು ಮರಿಗಳು ನ್ಯಾಚುರಲ್ ಆಗಿ ಹೋಗ್ಬಿಟ್ಟು ಹಾಲನ್ನ ಕುಡಿತದೆ. ಸಪೋಸ್ ಏನಾದರೂ ಕುಡಿಲಿಲ್ಲ ಅಂತ ಹೇಳಿದ್ರೆ, ಸೊ ನಾವು ಆ ಮರಿಗಳಿಗೆ ಸಹಾಯ ಮಾಡಿಬಿಟ್ಟು ಹಾಲನ್ನು ಕುಡಿಸ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ಪ್ರಥಮ ಬರ್ತಕ್ಕಂಥ ಹಾಲಿನಲ್ಲಿ ಎಲ್ಲಾ ರೋಗ ನಿರೋಧಕ ಶಕ್ತಿಯು ಕೂಡ ಅರ್ಕಳವಾಗಿರುತ್ತೆ. ಸೊ ಮುಂದೆ ಮರಿಗಳು ಉತ್ತಮವಾದ ಬೆಳವಣಿಗೆಯನ್ನು ಹೊಂದಬೇಕು ಅಂತ ಹೇಳಿದ್ರೆ, ಈ ಗಿಣ್ಣು ಹಾಲನ್ನ ಸಾಕಷ್ಟು ಪ್ರಮಾಣದಲ್ಲಿ ಉತ್ತಮವಾಗಿ ಸೇರಿಸ್ತಕ್ಕಂಥದ್ದು ಕೂಡ ಉತ್ತಮವಾದ ಜವಾಬ್ದಾರಿ ಆಗಿರುತ್ತೆ. ಜೊತೆಗೆ ಮತ್ತೆ ಹಂದಿ ಮರಿಗಳನ್ನ ಸಪೋಸ್ ಈಗ 1 ವಾರ ಆಯ್ತು, 2 ಆಯ್ತು, ಅವನ್ನ ಗುರುತಿಸ್ಲಿಕ್ಕೋಸ್ಕರ ನಾವು ಏನ್ ಮಾಡ್ತೀವಿ ಅಂದ್ರೆ ಕೆಲವು ಪದ್ಧತಿಗಳನ್ನ ಅನುಭವಿಸ್ತೀವಿ. ಟ್ಯಾಗಿಂಗ್ ಅಂತ ಹೇಳ್ತೀವಿ, ಅಥವಾ ಕಿವಿಯಲ್ಲಿ ಚಿಕ್ಕ ಚಿಕ್ಕ ಒಂದು ಮಾರ್ಕ್ಗಳನ್ನ ಮಾಡ್ಕೊಳ್ತೀವಿ. ಆ ರೀತಿಯಾದಂತಹ ಮಾರ್ಕ್ಗಳನ್ನು ಮಾಡಿದ್ರು ಕೂಡ ನೀವು ಸೂಕ್ತವಾಗಿ ಅವನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಈಜಿ ಆಗುತ್ತೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಈ ಮರಿಗಳು ಹುಟ್ಟಿದ ತಕ್ಷಣ ಅದರ ಬಾಯಲ್ಲಿ 4 ಬೇರ್ ಅಥವಾ 4 ಸೂಜಿ ಹಲ್ಲಿಗಳು ಅಂತ ಇರುತ್ತೆ. ಅಂದ್ರೆ ಆ ಹಲ್ಲಿಗಳು ನೋಡಿದ್ರೆ ಜಸ್ಟ್ ನೀಡಲ್ ತರ ಅಥವಾ ಸೂಜಿ ಅಂತ ಏನ್ ಹೇಳ್ತೀವಲ್ಲ, ಆ ತರ ಬಹಳ ಶಾರ್ಪ್ ಆಗಿರುತ್ತೆ. ಸೊ ಇದರಿಂದ ಏನ್ ಸಮಸ್ಯೆ ಆಗ್ತದೆ ಅಂತ ಹೇಳಿದ್ರೆ, ಹಾಲು ಕುಡಿಬೇಕಾದ್ರೆ ಈ ಸೂಜಿ ಹಲ್ಲಿಗಳಿಂದ ತಾಯಿಯ ಒಂದು ಮಲೆ ತೊಟ್ಟು ಘಾಸಿ ಆಗ್ತಕ್ಕಂಥ ಸಮಸ್ಯೆ ಜಾಸ್ತಿ ಆಗ್ತದೆ. ಅದರಿಂದ ಗಾಯ ಆಗ್ಬಿಟ್ಟು ಅದರಿಂದ ಹಲವಾರು ತೊಂದರೆಗಳಾಗ್ತದೆ. ಆದ್ರಿಂದ ನಾವೇನ್ ಮಾಡಿದ್ರು, ಹುಟ್ಟಿದ 1 ದಿನಗಳ ಒಳಗಾಗಿ ಕೂಡ ಈ ಸೂಜಿ ಹಲ್ಲಿಗಳನ್ನ ಒಂದು ಇನ್ಸ್ಟ್ರೂಮೆಂಟ್ ಬರುತ್ತೆ, ಸಿಸರ್ ರೀತಿಯಾದಂತಹ ಇನ್ಸ್ಟ್ರೂಮೆಂಟ್ಸ್ ಬರುತ್ತೆ, ಅದರಿಂದ ಕಟ್ ಮಾಡ್ತಕ್ಕಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಜೊತೆಗೆ ಒಂದು ಅರೌಂಡ್ ಒಂದು ಮರಿಗಳು ಒಂದು 2 ವಾರ ಅಥವಾ 3 ವಾರ ತಲುಪಿದ ನಂತರ ಜಂತುನಾಶಕ ಔಷಧಿಗಳನ್ನು ಕೂಡ ಕೊಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಜೊತೆಗೆ ಪ್ರಾಣಿಗಳಂದ್ಮೇಲೆ ರೋಗಗಳು ಇದ್ದೇ ಇರುತ್ತೆ ಸರ್, ಆ ರೋಗಗಳ ಬಗ್ಗೆ ಹೇಳೋದಾದ್ರೆ ಯಾವ್ಯಾವ ರೋಗಗಳು ಈ ಹಂದಿಗೆ ಬರುತ್ತೆ, ನಂತರ ಮುಂಜಾಗ್ರತಾ ಕ್ರಮವಾಗಿ ಏನೇನು ತಗೋಬೇಕು ಅಂತ ನೋಡಿ. ಈಗ ಯಾವುದೇ ಒಂದು ಪಾಲನೆ ಪದ್ಧತಿಗಳಿಗೂ ಕೂಡ ರೋಗ ಬರದೇ ತಡಿತಕ್ಕಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ರೋಗ ಬಂದ ಮೇಲೆ ಅದಕ್ಕೆ ಆಗ್ತಕ್ಕಂಥ ಖರ್ಚು ವೆಚ್ಚವನ್ನ ಭರಿಸ್ತಕ್ಕಂಥ ಸಾಮರ್ಥ್ಯ ರೈತರಲ್ಲಿ ಇರೋದ್ರಿಂದ, ಆದ್ರಿಂದ ರೋಗ ಬರದೇ ಇರ್ತಕ್ಕಂಥ ತಮ್ಮ ತಡಿತಕ್ಕಂಥ ಬಹಳ ಇಂಪಾರ್ಟೆಂಟ್. ಅದಕ್ಕೆ ಮುಖ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೂಕ್ತ ರೀತಿಯಾಗಿ ಸೂಕ್ತ ಟೈಮಿನಲ್ಲಿ ನಾವು ಚುಚ್ಚುಮದ್ದುಗಳನ್ನ, ರೋಗ ನಿರೋಧಕ ಚುಚ್ಚುಮದ್ದುಗಳನ್ನ ಅಥವಾ ನಾವು ವ್ಯಾಕ್ಸಿನೇಷನ್ ಅಂತ ಏನ್ ಕರಿತೀವಲ್ಲ, ಆ ವ್ಯಾಕ್ಸಿನೇಷನ್ ಅನ್ನ ನೀಡತಕ್ಕಂಥದ್ದು ಬಹಳ ಕೂಡ ಇಂಪಾರ್ಟೆಂಟ್. ಈ ವ್ಯಾಕ್ಸಿನೇಷನ್ ಅಲ್ಲಿ ಮುಖ್ಯವಾಗಿ ಹಂದಿ ಜ್ವರ ಅಂತ ಬರ್ತದೆ, ಮತ್ತು ಮುಖ್ಯವಾಗಿ ಕಾಲು ಬಾಯಿ ಜ್ವರ ಅಂತ ಬರ್ತದೆ. ಇನ್ನಿರ್ತ ಹಲವಾರು ರೋಗಗಳಿದಾವೆ, ಈ ರೋಗಗಳು ಆಂಥ್ರಾಕ್ಸ್ ಅಂತ ಬರ್ತದೆ, ಇನ್ನು ವಿವಿಧ ರೋಗಗಳಿರ್ತದೆ. ಈ ರೋಗಗಳಿಗೆ ಕಾಲಕಾಲಕ್ಕೆ ಚುಚ್ಚುಮದ್ದುಗಳನ್ನ ನಿಮ್ಮ ಸ್ಥಳೀಯವಾಗಿ ನಿಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನೀವು ವಿಚಾರಿಸಿದ್ರೆ ಅಲ್ಲಿ ಸ್ಥಳೀಯವಾಗಿ ಸಿಗ್ತದೆ, ಉಚಿತವಾಗಿ ಕೂಡ ಸಿಗ್ತದೆ. ಕೆಲವು ಕಾಲು ಬಾಯಿ ಜ್ವರ ಆಗಿರ್ಬೋದು, ಆ ತರದ್ದು ಲಸಿಕೆಗಳು, ಆ ಕಾಲಕಾಲಕ್ಕೆ ಆ ಲಸಿಕೆಗಳನ್ನ ಹಾಕಿದ್ರೆ ರೋಗ ಬರ್ತಕ್ಕಂಥ ಸಮಸ್ಯೆ ಇರುವುದಿಲ್ಲ. ಸಪೋಸ್ ಆದರೂ ಕೂಡ ರೋಗ ಬಂತು ಅಂದ್ರೆ, ಸೊ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನ ಸೂಕ್ತವಾದ ಪಶುವೈದ್ಯಾಧಿಕಾರಿಗಳ ಜೊತೆಗೆ ಸಂಪರ್ಕ ಮಾಡಿಬಿಟ್ಟು ಅವರಿಂದ ರೀತಿಯಾದಂತಹ ಚಿಕಿತ್ಸೆಯನ್ನ ನೀಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಮತ್ತೆ ಕಾಲಕಾಲಕ್ಕೆ ಜಂತುನಾಶಕ ಔಷಧಿಗಳನ್ನು, ಅದು ಔಷಧಿ ಟಾನಿಕ್ ರೀತಿಯಾಗಿರ್ಬೋದು ಅಥವಾ ಟ್ಯಾಬ್ಲೆಟ್ ರೀತಿಯಾಗಿರ್ಬೋದು, ಸೊ ನಿಮ್ಮ ಸ್ಥಳೀಯವಾಗಿರ್ತಕ್ಕಂಥ ಪಶುವೈದ್ಯರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಆ ಸೂಕ್ತವಾದ ಜಂತುನಾಶಕಗಳನ್ನ ಕೂಡ ನೀಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಮತ್ತೆ ಇದರ ಜೊತೆಗೆ ಮುಖ್ಯವಾಗಿ ಶುಚಿತ್ವ ಹಂದಿ ಸಾಕಾಣಿಕೆಯಲ್ಲಿ ಬಹಳ ಇಂಪಾರ್ಟೆಂಟ್. ಪ್ರತಿದಿನ ಕನಿಷ್ಠ ಎರಡು ಬಾರಿ ಆದರೂ ನೀವು ಶೆಡ್ ಅನ್ನ ಕ್ಲೀನ್ ಮಾಡಲೇಬೇಕಾಗುತ್ತೆ. ಉತ್ತಮವಾದ ನೀರನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಕ್ಲೀನ್ ಮಾಡಲೇಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಶುಚಿತ್ವವನ್ನು ನೀವು ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಹಂದಿ ಕೊಠಡಿಯಲ್ಲಿ ತೇವಾಂಶ ಜಾಸ್ತಿ ಆಗುತ್ತೆ. ತೇವಾಂಶ ಜಾಸ್ತಿ ಆಯ್ತು ಅಂದ್ರೆ ಹಲವಾರು ರೋಗಗಳಿಗೆ ಆ ತೇವಾಂಶವೇ ದಾರಿ ಮಾಡಿಕೊಡುತ್ತೆ. ಆದ್ರಿಂದ ಶುಚಿತ್ವವನ್ನು ಕೂಡ ಮೇಂಟೈನ್ ಮಾಡತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಜೊತೆಗೆ ಈ ಹಂದಿ ಸಾಕ್ತಾರವರು ಆರ್ಥಿಕತೆಯ ದೃಷ್ಟಿಯಿಂದ ಇಟ್ಕೊಂಡೇ ಈ ಹಂದಿ ಸಾಕೋದು ಸರ್. ಆ ಒಂದು ವಿಚಾರದಲ್ಲಿ ಇದ್ರ ಮಾರುಕಟ್ಟೆ ವ್ಯವಸ್ಥೆ ಹೇಗೆ, ಆರ್ಥಿಕತೆ ಯಾವ ರೀತಿ ಲಾಭ ಗಳಿಸಬಹುದು ಅನ್ನೋದ್ರ ಬಗ್ಗೆ ನಾವು ಯಾವುದೇ ಒಂದು ಪಾಲನ ಪದ್ಧತಿ ತೊಳ್ಕೊಂಡಾಗ ಅಲ್ಟಿಮೇಟ್ಲಿ ನಮ್ಮ ಏಮ್ ಏನಾಗಿರುತ್ತೆ, ಉತ್ತಮವಾದಂತಹ ಲಾಭವನ್ನ ಪಡಿಬೇಕಾಗುತ್ತದ್ದು ನಮ್ಮ ಗುರಿ ಆಗಿರ್ತದೆ. ಬಟ್ ಈ ಹಂದಿಗಳಲ್ಲಿ ಏನಾಗುತ್ತೆ ಅಂದ್ರೆ ಆರ್ಥಿಕತೆ ಬಹಳ ಇಂಪಾರ್ಟೆಂಟ್, ಮತ್ತೆ ಯಾವ ಸ್ಟೇಜ್ ಅಲ್ಲಿ ಸಾಕ್ತೀವಿ ಮತ್ತೆ ಯಾವ ಪ್ರದೇಶದಲ್ಲಿ ಸಾಕ್ತೀವಿ ಕೂಡ ಬಹಳ ಇಂಪಾರ್ಟೆಂಟ್. ಸೊ ಹಂದಿ ಸೇವನೆ ಅಥವಾ ಹಂದಿ ಮಾಂಸದ ಸೇವನೆ ಎಲ್ಲಾ ಪ್ರದೇಶಗಳಲ್ಲಿ ಇರುವುದಿಲ್ಲ. ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲೇ ನೋಡ್ಕೊಂಡ್ರೆ ನಾವು ಈ ಮಡಿಕೇರಿ ಆಗಿರ್ಬೋದು, ಹಾಸನ ಆಗಿರ್ಬೋದು, ಅಥವಾ ಶಿವಮೊಗ್ಗದ ಕೆಲವು ಭಾಗಗಳಾಗಿರ್ಬೋದು. ಸೊ ಇಂಥ ಪ್ರದೇಶಗಳಲ್ಲಿ ಹಂದಿ ಮಾಂಸದ ಸೇವನೆ ಅತಿ ಹೆಚ್ಚಿರ್ತದೆ. ಚಿಕ್ಕಮಂಗ್ಳೂರು ಆಗಿರ್ಬೋದು ಅಥವಾ ಮಂಗಳೂರು ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಅತಿ ಹೆಚ್ಚಿರ್ತದೆ. ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದ್ರೆ ನಮಗೆ ಬೇಡಿಕೆ ಇದ್ರೆ ಮಾತ್ರ ನಾವು ಅದನ್ನ ಏನಾರ ಒಂದು ಬೆಳವ ತಗೋದ್ರೆ ಅದಕ್ಕೆ ಲಾಭ ಸಿಗ್ತಕ್ಕಂಥ ಚಾನ್ಸ್ ಇರುತ್ತೆ. ಅದರಿಂದ ಸ್ಥಳೀಯವಾಗಿ ನಿಮಗೆ ಆ ಮಾಂಸಕ್ಕೆ ಬೇಡಿಕೆ ಇದೆಯೋ ಇಲ್ಲ ಅದನ್ನ ತಿಳ್ಕೊಳ್ತಕ್ಕದು ಬಹಳ ಇಂಪಾರ್ಟೆಂಟ್. ಮತ್ತೆ ಕೆಲವು ಒಂದು ಟ್ಯಾಬೋ ಅಂತ ಏನ್ ಕರಿತೀವಿ ಅಥವಾ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಕೆಲವು ಪ್ರದೇಶಗಳಲ್ಲಿ ಕೆಲವು ಜನಾಂಗದವರಿಗೆ ಈ ಹಂದಿ ಮಾಂಸ ಹೋಗೋದಿಲ್ಲ, ಅಂದ್ರೆ ಅದೊಂಥರ ನಿಷಿದ್ಧ. ಸೊ ಅಂತ ಪ್ರದೇಶಗಳಲ್ಲಿ ನಾವು ಹೋಗಿ ಹಂದಿ ಸಾಕಾಣಿಕೆ ಮಾಡ್ತೀವಿ ಅಂದ್ರೆ ಸೊ ನ್ಯಾಚುರಲಿ ಅದರಿಂದ ಸಾರ್ವಜನಿಕರಿಂದ ಅಬ್ಜೆಕ್ಷನ್ ಬಂದೇ ಬರುತ್ತೆ. ಅದನ್ನು ಕೂಡ ತಲೆಯಲ್ಲಿ ಇಟ್ಕೋಬೇಕಾಗ್ತದೆ. ಮತ್ತೆ ಎಲ್ಲಿ ನೀವು ಸಾಕ್ತೀರಾ, ಮತ್ತೆ ವಸತಿ ಪ್ರದೇಶದಿಂದ ದೂರ ಇರಬೇಕು, ಇವೆಲ್ಲ ಯಾಕೆ ಅಂತ ಹೇಳ್ತಾ ಇದೆ ಅಂತ ಹೇಳಿದ್ರೆ ಅಲ್ಟಿಮೇಟ್ಲಿ ನೀವು ಲಾಭದಾಯಕ ಮಾಡಬೇಕು ಅಂದ್ರೆ ಇವೆಲ್ಲ ಅಂಶಗಳು ಗಮನದಲ್ಲಿ ಇರಬೇಕು. ಮತ್ತೆ ಆರ್ಥಿಕತೆ ಅಂತ ಬಂದಾಗ ಈ ಹಂದಿ ಈ ಮಾರುಕಟ್ಟೆಯಲ್ಲಿ ಉತ್ತಮವಾದಂತಹ ಬೆಲೆ ಇದೆ. ಈ ನಾನು ಹೇಳಿದಾಗೆ ಪ್ರತಿ ಒಂದು ಹಂದಿಯನ್ನು ಕಟ್ ಮಾಡಿದ್ರೆ ನಾವು ಸುಮಾರು 75-80% ಯೋಗ್ಯವಾದ ಮಾಂಸವೇ ಸಿಗ್ತದೆ. ಈ ಮಾಂಸದಲ್ಲಿ ಬೇರೆ ಮಾಂಸಗಳಿಗೆ ಹೋಲಿಕೆ ಮಾಡಿದ್ರೆ ಬಹಳ ಒಂದು ಲಾಭಾಂಶ ತರತಕ್ಕಂಥ ಉದ್ದೇಶ ಜಾಸ್ತಿ ಹಾಕಿದೆ ಅಂತ ಹೇಳಿದ್ರೆ, ಈಗ ನಾವು ಕುರಿ ಆಗಿರ್ಬೋದು ಅಥವಾ ಮೇಕೆ ಮಾಂಸಗಳಲ್ಲಿ ನಾವು ಈ ಕೊಬ್ಬು ಮತ್ತು ಮಾಂಸವನ್ನು ಸಪರೇಟ್ ಮಾಡೋಕ್ಕಾಗೋದಿಲ್ಲ. ಬಟ್ ಈ ಹಂದಿ ಮಾಂಸದ ಮೇನ್ ಅಡ್ವಾಂಟೇಜಸ್ ಏನಂತ ಹೇಳಿದ್ರೆ ಈ ಕೊಬ್ಬು ಮತ್ತು ಮಾಂಸವನ್ನು ಸುಲಭವಾಗಿ ಸಪರೇಟ್ ಮಾಡಬಹುದು. ಏನು ಮಾಂಸ ಮತ್ತು ಕೊಬ್ಬು ಯಾವ ರೀತಿ ಇರುತ್ತೆ ಅಂದ್ರೆ ಮಾಂಸದ ಮೇಲೆ ಒಂದು ಬಿಳಿ ಪದರದ ರೀತಿಯಲ್ಲಿ ಕೊಬ್ಬು ಇರ್ತದೆ. ಸೊ ಅದರಿಂದ ಅದನ್ನು ಸುಲಭವಾಗಿ ಸಪರೇಟ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಆರೋಗ್ಯದ ಬಗ್ಗೆ ಜಾಸ್ತಿ ಕಾಳಜಿ ಇರ್ತಕ್ಕಂಥ ವ್ಯಕ್ತಿಗಳಂದ್ರೆ ಕೊಬ್ಬನ್ನು ಜಾಸ್ತಿ ತಿನ್ನಬಾರ್ದು ಅಂತಕ್ಕಂಥ ವ್ಯಕ್ತಿಗಳನ್ನು ಏನ್ ಮಾಡ್ತಾರೆ ಅಂದ್ರೆ ಓನ್ಲಿ ಮಾಂಸ ತಗೊಂಡ್ಬಿಟ್ಟು ಅದನ್ನ ಸೇವನೆ ಮಾಡ್ತಕ್ಕಂಥದ್ದು. ಅದರಿಂದ ಸೊ ಈಗೀಗ ನೋಡ್ತೀವಿ ನಾವು ಮೆಟ್ರೋಪಾಲಿಟನ್ ಸಿಟೀಸ್ ನೋಡಿರ್ಬೋದು, ಬೆಂಗಳೂರು, ಮುಂಬೈ ಆ ಕಡೆ ಎಲ್ಲ ಈ ಹಂದಿ ಮಾಂಸಕ್ಕೆ ಯಾಕೆ ಡಿಮ್ಯಾಂಡ್ ಜಾಸ್ತಿ ಇದೆ ಅಂತ ಹೇಳಿದ್ರೆ, ಹೃದ್ರೋಗದ ಸಮಸ್ಯೆ ಇರ್ತಕ್ಕಂಥವ್ರು ಈಗೀಗ ಹಂದಿ ಮಾಂಸದ ಸೇವನೆಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಅಂದ್ರೆ ಕೊಬ್ಬಿನಾಂಶ ಕಮ್ಮಿ ಇರ್ತಕ್ಕಂಥ ಹಂದಿ ಮಾಂಸದ ಸೇವನೆಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಎಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದೆ ಅದನ್ನ ನೋಡ್ಕೊಂಡ್ಬಿಟ್ಟು ನೀವು ಹಂದಿ ಸಾಕಣೆಯನ್ನು ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಈ ಆರ್ಥಿಕತೆ ಎಲ್ಲವೂ ಕೂಡ ಇದರ ಮೇಲೆ ಅವಲಂಬಿತ ಆಗಿರುತ್ತೆ. ಅಂದ್ರೆ ಈ ಹಂದಿನ ಎಷ್ಟು ತಿಂಗಳ ನಂತರವಾಗಿ ಈ ಒಂದು ಆರ್ಥಿಕತೆಗೆ ಉಪಯೋಗಿಸ್ಕೋಬಹುದು, ಮಾಂಸನ ಮಾರಾಟಕ್ಕೆ ಎಷ್ಟು ದಿನದ ನಂತರ ಸೂಕ್ತ ಅಂತ ಹೇಳ್ತೀರಿ? ನಾ ಹೇಳ್ದಂಗೆ ಆಗ್ಲೇನೆ ಈ ಸುಲಭವಾಗಿ ಕೊಬ್ಬು ಮತ್ತು ಮಾಂಸವನ್ನು ಸಪರೇಟ್ ಮಾಡುವ ಒಂದು ವ್ಯವಸ್ಥೆ ಇದರಲ್ಲಿ ಇರೋದ್ರಿಂದ ನಾವು ಜನರಲ್ಲಿ ಏನಾದ್ರೆ ಒಂದು ಅದಿ ಹುಟ್ಟಿದ 9-10 ತಿಂಗಳಿಗೆ ಒಂದು ಮಾರುಕಟ್ಟೆಗೆ ಯೋಗ್ಯವಾದಂತ ತೂಕ ಬಂದ್ಬಿಡುತ್ತೆ. ತೂಕ ಅಂತ ಹೇಳಿದ್ರೆ 80-90 ಕೆಜಿ ಮಾರುಕಟ್ಟೆಗೆ ಯೋಗ್ಯವಾದ ತೂಕ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ಮಾಂಸ ಬಹಳ ಉತ್ಕೃಷ್ಟ ಮಟ್ಟದಲ್ಲಿ ಇರ್ತದೆ. ಜಾಸ್ತಿ ಫೈಬರ್ ಅಂಶನೂ ಇರೋದಿಲ್ಲ, ಜಾಸ್ತಿ ನೀರಿನ ಅಂಶನೂ ಇರೋದಿಲ್ಲ. ಒಂದು ಮಾರುಕಟ್ಟೆ ಏನ್ ಬೇಕೋ ಆ ಯೋಗ್ಯವಾದ ಅಂಶ ಇರ್ತದೆ. ಸೊ ಸುಮಾರು 9-10 ತಿಂಗಳಲ್ಲಿ ಇತ್ತು 80-90 ಕೆಜಿ ಅಥವಾ 100 ಕೆಜಿ ತೂಕತಕ್ಕಂಥದ್ದು ಬಂದ್ಬಿಡುತ್ತೆ. ಆ ಟೈಮ್ ಅಲ್ಲಿ ನೀವು ಸೇಲ್ ಮಾಡ್ತಕ್ಕಂಥದ್ದು ಕೂಡ ಬಹಳ ಲಾಭದಾಯಕವಾಗುತ್ತೆ. ನಂತರದಲ್ಲಿ ಏನ್ ಮಾಡಬಹುದು ಅಂದ್ರೆ ಇನ್ನೊಂದು ವ್ಯವಸ್ಥೆ ಅಂತ ಹೇಳಿದ್ರೆ, ನೀವು ತಳಿಗಳನ್ನ ವಂಶಾಭಿವೃದ್ಧಿಗೋಸ್ಕರ ಸಾಕ್ತಕ್ಕಂಥ ವ್ಯವಸ್ಥೆ ಒಂದು ಮಾಂಸಕ್ಕೆ ಸಾಕ್ಬಹುದು, ಇನ್ನೊಂದು ಅದನ್ನೇ ಅದರಿಂದ ಬರ್ತಕ್ಕಂಥ ಮರಿಗಳನ್ನ ಮಾರ್ಬಿಟ್ಟು ಕೂಡ ನೀವು ಲಾಭವನ್ನು ಪಡಿಬಹುದು. ಈ ಎರಡು ವ್ಯವಸ್ಥೆಗಳಲ್ಲಿ ನಿಮ್ಗೆ ಯಾವ್ದು ಸೂಕ್ತವಾಗುತ್ತೋ ಅದನ್ನ ಅಳವಡಿಸ್ಕೊಂಡ್ಬಿಟ್ಟು ನೀವು ಪಾಲನೆ ಮಾಡಬಹುದಾಗಿದೆ. ಈ ಮಲೆನಾಡಂತ ಭಾಗದಲ್ಲಿ ಹಂದಿ ಸಾಕಾಣಿಕೆ ಸೂಕ್ತ ಅಂತ ಹೇಳ್ತೀರಾ ಸರ್? ಹೌದು, ಖಂಡಿತವಾಗಿ ಈ ಮಲೆನಾಡಿನಲ್ಲಿ ಈಗ ನೋಡ್ತಾ ಇರ್ಬೋದು, ಎಸ್ಪೆಷಲಿ ತೀರ್ಥಹಳ್ಳಿಯಲ್ಲಿ ಆಗಿರ್ಬೋದು ಅಥವಾ ಸಾಗರದಲ್ಲಿ ಆಗಿರ್ಬೋದು, ಮತ್ತೆ ಭದ್ರಾವತಿಯಲ್ಲಿ ಕೂಡ ಹಲವಾರು ಜನ ಈ ಹಂದಿ ಸಾಕಣೆಯಲ್ಲಿ ತಮ್ಮಂತಾವು ತೊಳ್ಕೊಂಡಿದ್ದಾರೆ. ಯಾಕಂದ್ರೆ ನಮ್ಮ ಶಿವಮೊಗ್ಗದ ಭಾಗದಲ್ಲಿ ಕೂಡ ಇತ್ತೀಚೆಗೆ ಹಂದಿ ಮಾಂಸಕ್ಕೆ ಬಹಳ ಡಿಮ್ಯಾಂಡ್ ಹೆಚ್ಚುತ್ತಾ ಇದೆ. ಕೆಲವು ನಿರ್ದಿಷ್ಟ ತಳಿಗಳೇ ಹೇಳಿದ್ನಲ್ಲ, ನಾನು ಯಾರ್ಕ್ಷೇರ್ ತಳಿ ಆಗಿರ್ಬೋದು ಅಥವಾ ಡ್ಯೂರಾಕ್ ತಳಿಗಳಾಗಿದ್ದು ಈ ಮಲೆನಾಡು ಭಾಗದಲ್ಲಿ ಅತ್ಯಂತ ಉತ್ತಮವಾದ ತಳಿಗಳು, ಮತ್ತೆ ನಮ್ಮ ಹವಾಗುಣಕ್ಕೆ ಈ ತಳಿಗಳು ಒಪ್ಕೊಂಡ್ಬಿಟ್ಟು ಮತ್ತೆ ಮೆಟ್ಟೆ ಹವಾಗುಣಕ್ಕೆ ಅವು ಚೆನ್ನಾಗಿ ಬೆಳವಣಿಗೆ ಅಂತಕ್ಕಂಥ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಆದ್ರಿಂದ ಮಲೆನಾಡಲ್ಲೂ ಕೂಡ ನಾವು ಲಾಭದಾಯಕವಾಗಿ ಈ ಹಂದಿ ಸಾಕಾಣಿಕೆಯನ್ನು ಮಾಡಬಹುದು. ಹಲವಾರು ರೈತರು ಈಗಾಗಲೇ ಈ ಒಂದು ಹಂದಿ ಸಾಕಾಣಿಕೆಯನ್ನು ಈ ಮಲೆನಾಡು ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಇದುವರೆಗೂ ಹಂದಿ ಯಾವ ರೀತಿ ಸಂತಾನೋತ್ಪತ್ತಿ ಮಾಂಸದ ವ್ಯವಸ್ಥೆ ಇದರ ಬಗ್ಗೆ ಹೇಳಿದ್ರಿ, ಆದ್ರೆ ಇದಕ್ಕೆ ಬೀಜದ ಹಂದಿ ಅಂತ ಆವಾಗಲೇ ಒಂದು ಮಾತು ಹೇಳಿದ್ರಿ, ಅದರ ಒಂದು ನಿರ್ವಹಣೆ ಅದನ್ನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ. ಕೇವಲ ತಾಯಿ ಹಂದಿ ಮರಿಗಳ ಜೊತೆ ಜೊತೆಗೆ ನಾವು ಬೀಜದ ಹಂದಿಗನ್ನು ಕೂಡ ಬಹಳ ಅದರ ಪಾಲನೆ ಕೂಡ ಬಹಳ ಮುಖ್ಯವಾಗ್ತದೆ. ನೀವು ಯಾವುದೇ ಒಂದು ಟೈಮ್ ಮರಿಗಳ ತಡೆ ಅಥವಾ ಮರಿಗಳನ್ನು ತಡಬೇಕಾದ್ರೆ ಒಂದು ಉತ್ತಮವಾದಂತಹ ರೀತಿಯಲ್ಲಿ ಯಾವ ರೀತಿ ತರಬೇಕು ಅಂತ ಹೇಳಿದ್ರೆ, ನೀವು ಒಂದು 10 ಹೆಣ್ಣು ಮರಿ ತರ್ತೀರಾ 2 ಗಂಡು ಮರಿ ತರ್ತೀರಾ ಅಂದ್ರೆ ಅಟ್ಲೀಸ್ಟ್ ಗಂಡು ಮತ್ತು ಹೆಣ್ಣಿನಲ್ಲಿ ಸುಮಾರು 2-3 ತಿಂಗಳ ಅಂತರ ಇರಬೇಕು. ಗಂಡು ತಳಿಗಳು ಯಾವಾಗಲೂ ಕೂಡ ಜಾಸ್ತಿ ಇರಬೇಕು. ಸೊ ಅದರ 2 ತಿಂಗಳು ಕಡಿಮೆ ಹೆಣ್ಣು ತಳಿಗಳನ್ನು ತರಬೇಕು. ಅದು ಯಾಕೆ ಅಂತ ಹೇಳಿದ್ರೆ, ಸೊ ಏಜ್ ಡಿಫ್ರೆನ್ಸ್, ಗಂಡು ತಳಿಗಳನ್ನ ಹೋಲಿಸ್ಕೊಂಡ್ರೆ ಹೆಣ್ಣು ತಳಿಗಳಲ್ಲಿ ಬೇಗ ಬೆಳವಣಿಗೆ ಸಾಮರ್ಥ್ಯ ಇದೆ. ಸೊ ಮತ್ತೆ ಗಂಡು ತಳಿಗಳು ಮತ್ತೆ ಅವರ ಒಂದು ನಾವೇನ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಅಂತ ಹೇಳ್ತೀವಲ್ಲ, ಅವ್ರ ಮೆಚುರಿಟಿ ಸ್ವಲ್ಪ ಸ್ಲೋ ಹೆಣ್ಣು ತಳಿಗಳು ಕಂಪೇರ್ ಮಾಡಿದ್ರೆ. ಆದ್ರಿಂದ ಒಂದು 2-3 ತಿಂಗಳು ಜಾಸ್ತಿ ಇರ್ತಕ್ಕಂಥ ಗಂಡು ತಳಿಗಳನ್ನ ತರ್ತಕ್ಕಂಥ ಬಹಳ ಇಂಪಾರ್ಟೆಂಟ್. ಮತ್ತೆ ಸೊ ಈ ಒಂದು ಬೀಜದ ಅಂತಿ ಏನಿದೆ ಅಲ್ಲ, ಅದು ಪ್ರೌಢಾವಸ್ಥೆಗೆ ಬಂದ ನಂತರ ಸೊ ಅದಕ್ಕೆ ಒಂದು ಸಪರೇಟ್ ಆದಂತಹ ವಸತಿಯನ್ನ ನಿರ್ವಹಿಸಬೇಕು. ಮತ್ತೆ ಯಾವಾಗ ಬೆದೆಗೆ ಬರ್ತದಲ್ಲ, ಅಂದಿ ಬೆದೆಗೆ ಬಂದಾಗ 2-3 ದಿನಗಳ ಕಾಲ ಹೆಣ್ಣು ಅಂದ ಜೊತೆಗೆ ಈ ಬೆದೆಗೆ ಬಂದಿರತಕ್ಕಂಥ ಹೆಣ್ಣು ಅಂದ ಜೊತೆಗೆ ಈ ಬೀಜದ ಅಂದಿಗಳನ್ನ ಬಿಡ್ತಕ್ಕಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್. ಮತ್ತೆ ಆ ಒಂದು ಸಮಯದಲ್ಲಿ ನಾವು ಕೆಲವು ಟೈಮ್ ಅಬ್ಸರ್ವ್ ಮಾಡಬೇಕಾಗುತ್ತೆ, ಅದು ಆ ಬೀಜದ ಅಂದಿ ಹೆಣ್ಣು ಅಂದಿಗಳನ್ನ ಹತ್ತಿದೆಯೋ ಇಲ್ಲೋ ಅಥವಾ ಅದರ ಸಂತಾನೋತ್ಪತ್ತಿ ಆಗಿದೆಯೋ ಇಲ್ಲೋ, ಈ ಎಲ್ಲ ಕೆಲವು ಕ್ರಮಗಳ ನಾವು ಅನುಸರಿಸಬೇಕು. ಯಾಕಂದ್ರೆ ಒಂದ್ ಟೈಮ್ ಬೆದೆ ಮಿಸ್ ಆಯ್ತು ಅಂದ್ರೆ ನಾವು ಮತ್ತೆ ಆ ಮರಿಗಳ ಹಾಕತಕ್ಕಂಥ ಸಾಮರ್ಥ್ಯ 1-2 ಮುಂದೆ ಹೋಗ್ತದೆ. ಸೊ ನ್ಯಾಚುರಲಿ ಇದರಿಂದ ಏನಾಗ್ತದೆ, ಲಾಭದ ಇಲ್ಲಿ ಕಮ್ಮಿ ಆಗ್ತದೆ. ಯಾಕಂದ್ರೆ ಮರಿಗಳ ಒಂದು ವರ್ಷದ ಸರಾಸರಿ ತಗೊಂಡಾಗ ಮರಿಗಳು ಬರ್ತಕ್ಕಂಥ ಸರಾಸರಿ ಕೂಡ ಕಮ್ಮಿ ಆಗ್ತದೆ. ಆದ್ರಿಂದ ಈ ಒಂದು ನಿರ್ವಹಣೆ ಕೂಡ ಬಹಳ ಇಂಪಾರ್ಟೆಂಟ್. ಮತ್ತೆ ಈ ಬೀಜದ ಅಂದಿಗೆ ಅದರಕ್ಕೆ ಸಪರೇಟ್ ಆದಂತಹ ಆಹಾರ ಪದ್ಧತಿ ಇದೆ, ಅಂದ್ರೆ ಅದಕ್ಕೆ ಜಾಸ್ತಿ ಪ್ರೋಟೀನ್ ಅಲ್ಲಿ ಇರ್ತಕ್ಕಂಥದ್ದು, ಅದಕ್ಕೆ ಒಂದು ಫೀಡ್ ಫಾರ್ಮುಲಾ ಅಂತಾನೆ ಇರ್ತದೆ. ಅದಕ್ಕೋಸ್ಕರ ಆ ಫೀಡ್ ಫಾರ್ಮುಲಾ ಪ್ರಕಾರ ಆ ಬೀಜದೊಂದಿಗೆ ಸೂಕ್ತವಾದ ಆಹಾರವನ್ನು ನೀಡ್ತಕ್ಕಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್. ಒಳ್ಳೆಯದು ಸರ್, ಇದುವರೆಗೂ ತಾವು ವೈಜ್ಞಾನಿಕ ಹಂದಿ ಸಾಕಾಣಿಕೆ ಈ ಕುರಿತು ನಮ್ಮ ಆಕಾಶವಾಣಿ ಕೇಳುಗರೊಂದಿಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೂ ವೈಜ್ಞಾನಿಕ ಹಂದಿ ಸಾಕಾಣಿಕೆ ಈ ಕುರಿತು ಶಿವಮೊಗ್ಗದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಸತೀಶ್ ಜಿಎಂ ಅವರೊಡನೆ ಸಂದರ್ಶನ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರು ಎಚ್ಎಂ ಮಹೇಶ್. ವಾವ್, ಹೊಸ ಮನೆಗಾಗಿ ಇಷ್ಟೊಂದು ಶಾಪಿಂಗ್? ಅದಕ್ಕೇನು, ಹೊಸ ಮನೆ ಅಂದ್ರೆ ಹೊಸ ಜೀವನ, ಹೊಸ ಜೀವನ ಶೈಲಿ. ಹೊಸ ಮನೆ ಜೊತೆ ಇನ್ನೂ ಬಹಳಷ್ಟು ಸಿಕ್ಕಿರೋ ಹಾಗಿದೆ. ಸರಿಯಾಗಿ ಇದೆ. ನಾನು SBI ಇಂದ ಕಡಿಮೆ ಬಡ್ಡಿ ದರದಲ್ಲಿ ಗೃಹ ಸಾಲನ ಪಡ್ಕೊಂಡಿದ್ದೀನಿ, ಮತ್ತೆ ಅದರ ಜೊತೆ SBI ಕ್ರೆಡಿಟ್ ಕಾರ್ಡ್ ಕೂಡ ಇದೆ. SBI ಹೋಮ್ ಲೋನ್ ನೊಂದಿಗೆ ನಿನ್ನ ಸ್ವಂತ ಮನೆಯ ಕನಸನ್ನ ಈಗ ನನಸು ಮಾಡ್ಕೊಳ್ಬಹುದು. ಹೆಚ್ಚಿನ ಮಾಹಿತಿಗಾಗಿ homeloan.sbi ಗೆ ಲಾಗಿನ್ ಮಾಡಿ. ಶರತ್ತುಗಳು ಅನ್ವಯ. ವಾವ್, ಹೊಸ ಮನೆಗಾಗಿ ಇಷ್ಟೊಂದು ಶಾಪಿಂಗ್? ಅದಕ್ಕೇನು, ಹೊಸ ಮನೆ ಅಂದ್ರೆ ಹೊಸ ಜೀವನ, ಹೊಸ ಜೀವನ ಶೈಲಿ. ಹೊಸ ಮನೆ ಜೊತೆ ಇನ್ನೂ ಬಹಳಷ್ಟು ಸಿಕ್ಕಿರೋ ಹಾಗಿದೆ. ಸರಿಯಾಗಿ ಇದೆ. ನಾನು SBI ಇಂದ ಕಡಿಮೆ ಬಡ್ಡಿ ದರದಲ್ಲಿ ಗೃಹ ಸಾಲನ ಪಡ್ಕೊಂಡಿದ್ದೀನಿ, ಮತ್ತೆ ಅದರ ಜೊತೆ SBI ಕ್ರೆಡಿಟ್ ಕಾರ್ಡ್ ಕೂಡ ಇದೆ. SBI ಹೋಮ್ ಲೋನ್ ನೊಂದಿಗೆ ನಿನ್ನ ಸ್ವಂತ ಮನೆಯ ಕನಸನ್ನ ಈಗ ನನಸು ಮಾಡ್ಕೊಳ್ಬಹುದು. ಹೆಚ್ಚಿನ ಮಾಹಿತಿಗಾಗಿ homeloan.sbi ಗೆ ಲಾಗಿನ್ ಮಾಡಿ. ಶರತ್ತುಗಳು ಅನ್ವಯ. ಯಾವುದೇ ಲಿಂಕ್ ಕ್ಲಿಕ್ ಮಾಡಿಲ್ಲ, ಇದು ವಂಚಕರ ಸಂಚು ಅಂತ ನನಗೆ ಗೊತ್ತಿದೆಯಲ್ಲ. ಯಾವುದೇ ಇಮೇಲ್ಗೆ ರಿಪ್ಲೈ ಮಾಡಿಲ್ಲ, ಇದು ಮೋಸಗರ ಮೋಸ ಅಂತ ನನಗೆ ಗೊತ್ತಿದೆಯಲ್ಲ. ಕಾಲ್ ನಲ್ಲಿ ಯಾವುದೇ ಡೀಟೇಲ್ಸ್ ಕೊಟ್ಟಿಲ್ಲ, ಇದು ಫೈನಾನ್ಷಿಯಲ್ ಫ್ರಾಡ್ ಅಂತ ನನಗೆ ಗೊತ್ತಿದೆಯಲ್ಲ. ನಿಮ್ಮ ಯೋಗಕ್ಷೇಮವನ್ನು ಸುರಕ್ಷಿತಗೊಳಿಸಿ ಮತ್ತು SBI ಜೊತೆ ಸೇಫ್ ಆಗಿರಿ. #ನಾನೇ ಜವಾಬ್ದಾರ ನನ್ನ ಆನ್ಲೈನ್ ಸುರಕ್ಷತೆಗೆ. ವಾವ್, ಹೊಸ ಮನೆಗಾಗಿ ಇಷ್ಟೊಂದು ಶಾಪಿಂಗ್? ಅದಕ್ಕೇನು, ಹೊಸ ಮನೆ ಅಂದ್ರೆ ಹೊಸ ಜೀವನ, ಹೊಸ ಜೀವನ ಶೈಲಿ. ಹೊಸ ಮನೆ ಜೊತೆ ಇನ್ನೂ ಬಹಳಷ್ಟು ಸಿಕ್ಕಿರೋ ಹಾಗಿದೆ. ಸರಿಯಾಗಿ ಇದೆ. ನಾನು SBI ಇಂದ ಕಡಿಮೆ ಬಡ್ಡಿ ದರದಲ್ಲಿ ಗೃಹ ಸಾಲನ ಪಡ್ಕೊಂಡಿದ್ದೀನಿ, ಮತ್ತೆ ಅದರ ಜೊತೆ SBI ಕ್ರೆಡಿಟ್ ಕಾರ್ಡ್ ಕೂಡ ಇದೆ. SBI ಹೋಮ್ ಲೋನ್ ನೊಂದಿಗೆ ನಿನ್ನ ಸ್ವಂತ ಮನೆಯ ಕನಸನ್ನ ಈಗ ನನಸು ಮಾಡ್ಕೊಳ್ಬಹುದು. ಹೆಚ್ಚಿನ ಮಾಹಿತಿಗಾಗಿ homeloan.sbi ಗೆ ಲಾಗಿನ್ ಮಾಡಿ. ಶರತ್ತುಗಳು ಅನ್ವಯ. ಕಾರ್ಯಕ್ರಮದ ಕಡೆಯದಾಗಿ ಒಂದು ಪರಿಸರ ಗೀತೆ ಕೇಳೋಣ. ಕಡಿ ಬೇಡ ನಡೆ ನಡ ತಮ್ಮ ಗಿಡ ನೆಟ್ಟು ನೋಡ ಬೇಡ ಬೇಡ ತಮ್ಮ ಮರ ಕಡಿ ಬೇಡ ನಡ ನಡ ತಮ್ಮ ಗಿಡ ನೆಟ್ಟು ನೋಡ ನೆರಳ ನೀಡುವುದು ಫಲವ ಕೊಡುವುದು ನೆರಳ ನೀಡುವುದು, ಫಲವ ಕೊಡುವುದು, ಮಳೆಯ ಸೆಳೆವುದು, ಸಿರಿ ಬೆಳೆಯ ಕೊಡುವುದು, ಮಳೆಯ ಸೆಳೆವುದು, ಸಿರಿ ಬೆಳೆಯ ಕೊಡುವುದು. ಬೇಡ ಬೇಡ ತಮ್ಮ ಮರಕಡಿ ಬೇಡ, ನಡ ನಡ ತಮ್ಮ ಗಿಡ ನೆಟ್ಟು ನೋಡ. ಗಾಳಿಯ ಬೀಸುವ ಮಾಮರ ಮುರಿದು ಬಿಸಿಲಿನ ತಾಪ್ಯಾಕ, ಸುಡು ಸುಡು ಬಿಸಿಲಿನ ಬೆವರಲ್ಲಿ ಬೆಂದು ಪರಿತಪಿಸುವುದ್ಯಾಕ, ಹುಡಕೆ ಕೊಡಲಿಯ ಬೆಟ್ಟಾಕ. ತಂಗಾಳಿಯ ಬೀಸುವ ಮಾಮರ ಮುರಿದು